ಆತ್ಮವಾನ್ ಅನ್ನಮಯೋನು ಪೂರ್ಣ. ಪ್ರವರ್ತತೆ ಸೌ ಸಕಲ ಕ್ರಿಯಾಸು. ಮೂರು ಸಂಗತಿಗಳನ್ನು ನಾವು ಇಲ್ಲಿ ಕಾಣ್ತೀವಿ. ಯಾವಾಗ ನಾವು ವ್ಯವಹರಿಸ್ತೀವಿ, ನಾನು ಹೋಗ್ತೀನಿ, ನಾನು ನೋಡ್ತೀನಿ, ನಾನು ಮಾತಾಡ್ತೀನಿ, ಇದು ನಾನು ಮಾಡ್ತೀನಿ, ಇದು ನನ್ನಿಂದ ಮಾಡಲ್ಪಡ್ತದೆ ಅಂತ ನಾವು ವ್ಯವಹಾರದ ಭಾಷೆಯನ್ನು ಯಾವಾಗ ಬಳಸ್ತೀವಿ ಆವಾಗ ಮೂರು ಸಂಗತಿಗಳು ನಮಗೆ ಎದುರಿಗಿವೆ. ಸ್ವತಃ ಈ ಶರೀರ, ಭೌತಿಕ ಶರೀರ ಇದು ಜಡ. ಸ್ವತಃ ಭೌತಿಕ ಶರೀರ ಇದು ಜಡ, ಆದರೆ ಅದು ನಮಗೆ ಸ್ವಂತವಾಗಿ ಎಂಥ ಅನುಭವ ಬರ್ತದೆ ಅಂತಂದರೆ ಅದು ಜಡ ಅನಿಸೋದೇ ಇಲ್ಲ, ಅದು ಜೀವಂತ ಅದು ಅಂತ ಅನಿಸ್ತದೆ ನಮಗೆ. ಹೌದೋ, ಇದು ಸಾರ್ವತ್ರಿಕವಾಗಿ ಇದು ಜೀವಂತ ಇದೆ, ಈ ಶರೀರ ಜೀವಂತ ಇದೆ. ಯಾವ ಸಂಗತಿಯು ಈ ಶರೀರವನ್ನು ಜೀವಂತ ಇದೆ ಅಂತ ಅವಕಾಶ ಮಾಡಿಕೊಡ್ತದೆ, ಯಾವ ಸಂಗತಿ ಅವಕಾಶ ಮಾಡಿಕೊಡ್ತದೆ ಅಂತ ಕೇಳಿದ್ರೆ ಎರಡು ಸಂಗತಿಗಳು. ಒಂದು ಪಂಚಪ್ರಾಣಗಳು, ಇನ್ನೊಂದು ಇಂದ್ರಿಯಗಳು. ಪಂಚಪ್ರಾಣಗಳು ಮತ್ತು ಇಂದ್ರಿಯಗಳು ಈ ಶರೀರದ ಜೊತೆ ಕೂಡಿಕೊಂಡು, ಸ್ಥೂಲ ಶರೀರದ ಜೊತೆ, ಅನ್ನಮಯ ಶರೀರದ ಜೊತೆ ಕೂಡಿಕೊಂಡು, ಅಂಚಿತ ಅಂಚಿತ ಜೊತೆಗೂಡಿಕೊಂಡು, ಪ್ರಾಣಮಯ ಕೋಶ ತು ಭವೇತ್ ಏನ ಅನುಪೂರ್ಣ. ಇಲ್ಲಿ ತುಂಬ ಅಲ್ಲಿ ಜೊತೆಗೂಡಿಕೊಂಡು, ಇದರರ್ಥ ಪೂರ್ಣವಾಗಿ ತುಂಬಿಕೊಂಡ್ಬಿಟ್ಟಿದೆ. ಬಲೂನ್ದಲ್ಲಿ ಗಾಳಿಯು ಹೇಗೆ ಪೂರ್ಣವಾಗಿ ತುಂಬಿಕೊಂಡಿರ್ತದೆ, ಬಲೂನ್ದಲ್ಲಿ ಗಾಳಿಯು ಹೇಗೆ ತುಂಬಿಕೊಂಡಿರ್ತದೆ, ಹಾಗೆಯೇ ಪ್ರಾಣಮಯ ಕೋಶ ಅರ್ಥಾತ್ ಪಂಚಪ್ರಾಣಗಳು ಅರ್ಥಾತ್ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನುವ ಈ ಐದು ಪ್ರಾಣದ ಚಟುವಟಿಕೆಗಳೇನಿವೆಯೋ ಮತ್ತು ಇಂದ್ರಿಯಗಳು ಎಲ್ಲ ಎಲ್ಲಿ ತುಂಬಿಕೊಂಡಾವೆ, ಈ ಸ್ಥೂಲ ಶರೀರವನ್ನು ಅನುಪೂರ್ಣ. ಅವಾಗೇನಾಗ್ತದೆ ಹಾಗಾದಾಗ? ಅನ್ನಮಯ ಆತ್ಮವಾನ್ ಭವತಿ, ಅನ್ನಮಯ ಕೋಶ ನಾನು ಅಂತ ಸಿದ್ಧವಾಗ್ತದೆ. ವಾಸ್ತವಿಕವಾಗಿ ಅದು ಜಡ. ಈ ಶರೀರ ಯಾವ ಅನ್ನಮಯ ಶರೀರ ಇದೆ, ಅನ್ನದಿಂದ ಹುಟ್ಟಿಕೊಂಡು ಅನ್ನದಿಂದಾಗಿಯೇ ಜೀವಿಸಿ ಇದ್ದು ಅನ್ನದಲ್ಲಿಯೇ ಮರಳಿ ಹೋಗುವಂತಹ ಯಾವ ಈ ಶರೀರ ಇದೆಯೋ, ಮಣ್ಣಿನಿಂದ ಹುಟ್ಟಿ ಮಣ್ಣಿನಲ್ಲೇ ಇದ್ದುಕೊಂಡು ಮಣ್ಣಿಗೆ ಮರಳಿ ಹೋಗುವಂತಹ ಯಾವ ಈ ಶರೀರ ಇದೆಯೋ ಇದು ಜಡ, ಇದು ಜಡ. ಆದರೆ ಅದು ನಮಗೆ ಜಡ ಅನಿಸೋದಿಲ್ಲ, ಅದು ನಮಗೆ ಚೇತನ ಅನಿಸ್ತದೆ. ಯಾವುದರಿಂದಾಗಿ ಚೇತನ ಅನಿಸ್ತದೆ? ವಾಟ್ ಮೇಕ್ಸ್ ಆ ಶರೀರವನ್ನು ಇಷ್ಟು ಚೇತನವನ್ನಾಗಿ, ಅದು ಯಾವ ಸಂಗತಿಯು ಮಾಡಿತ್ತು ಅಂತ ಕೇಳಿದ್ದಾದರೆ ಎರಡು ಸಂಗತಿಗಳು. ಒಂದು ಪ್ರಾಣಪಾನ ವ್ಯಾನ ಉದಾನ ಸಮಾನ ಎನ್ನುವ ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶದಲ್ಲಿ ಇನ್ನೊಂದು ಸಂಗತಿ ಇದೆ, ಏನದು? ಪಂಚ ಇಂದ್ರಿಯಗಳು. ಡಕೆಟ್ನೊಳಗೆ ನೀವು ಬರ್ಕೊಡ್ರಿ, ಪಂಚ ಇಂದ್ರಿಯಗಳು ಸ್ಥೂಲ ಇಂದ್ರಿಯಗಳಲ್ಲ, ಸೂಕ್ಷ್ಮ ಇಂದ್ರಿಯಗಳು ಅರ್ಥಾತ್ ಅರ್ಥಾಹ. ಇಂದ್ರಿಯ ನನ್ನ ಹೇಳಿದ್ದೇನೆ ನಿಮಗೆ, ಇಂದ್ರಿಯಗಳು ಬೇರೆ, ಇಂದ್ರಿಯ ಅರ್ಥಗಳು ಬೇರೆ. ಇಂದ್ರಿಯಗಳು ಅವು ಬರೀ ಪಾಕೆಟ್ಗಳಿದ್ದಂತೆ, ಗೋಲಕಗಳು ಅಂತ ಕರೀತಾರೆ. ಇವು ಬರೀ ಪಾಕೆಟ್, ಗೋಲಕ ಗೊತ್ತೈತಲ್ಲ, ಕೌಂಟರ್ಸ್, ಕ್ಯಾಶ್ ಕೌಂಟರ್, ಚೆಕ್ ಕೌಂಟರ್, ಬ್ಯಾಂಕ್ನೊಳಗೆ ಕೌಂಟರ್, ಈಗಿನ ಕಾಲಕ್ಕೆ ಇರುವುದಿಲ್ಲ, ಆಗಿನ ಕಾಲಕ್ಕಿದ್ದು ಕೌಂಟರ್. ಆ ಕೌಂಟರ್ಗೆ ಹೋಗ್ರಿ, ಅಲ್ಲಿ ನೀವು ಮಾಡಿಕೊಡ್ತಾರೆ ನೋಡ್ರಿ ಅಂತ ಹೇಳ್ತಾರಲ್ಲೋ ಕೌಂಟರ್. ಹಾಗೆ ಇವು ಬರೀ ಕೌಂಟರ್ಸ್ ಅಷ್ಟೇ. ಇವು ಸ್ವತಃ ಇವಕ್ಕು ಸಹಿತ ಏನು ಶಕ್ತಿ ಇಲ್ಲ. ಇದ್ರೊಳಗೆ ಇನ್ನೊಂದು ಸಂಗತಿ ತುಂಬಿಕೊಂಡಿದೆ, ಗಾಳಿ ತುಂಬಿಕೊಂಡಂಗೆ. ಯಾವುದದು? ಪ್ರಾಣ. ಪಂಚ ಪ್ರಾಣಗಳು, ಸೂಕ್ಷ್ಮವಾದ ಪಂಚ ಜ್ಞಾನೇಂದ್ರಿಯಗಳು, ಇವು ಅನ್ನಮಯ ಶರೀರದ ಜೊತೆ ಜೊತೆಗೂಡಿಕೊಂಡಾಗ ಆ ಅನ್ನಮಯ ಶರೀರದಲ್ಲಿ ನಾನು ಎನ್ನುವ ಅಭಿಮಾನ ಮೂಡ್ತದೆ, ಆ ಮೂಲಕವಾಗಿ ಅದು ಚೇತನವಾಗಿದ್ದಂತೆ ಕಾಣ್ತದೆ. ಆಸ್ ದೋ ಈ ಶರೀರವೇ ಆಸ್ ದೋ ಹುಟ್ಟಿದ ಮೇಲೆ ಸಾಯುವ ತನಕ ಏನ್ ಮಾಡ್ತೀವೋ ಅದೆಲ್ಲವೂ ಕೂಡ ಆಸ್ ದೋ ಅಂತೆ. ಇವ ಸಂಸ್ಕೃತದಲ್ಲಿ ಬಳಸುವ ಶಬ್ದ ಇವ, ಚೈತನ್ಯ ಇವ, ಚೇತನ ಇವ, ಚೈತನ್ಯ ಅಲ್ಲದು ಅದು ಜಡ. ಆದರೆ ಅಭಿಮಾನ ಮೂಡ್ಬಿಡ್ತೀಗ, ಅಭಿಮಾನ ಮೂಡಿದ್ರಿಂದ ಏನಾಗ್ಬಿಡ್ತೀಗ, ಅನ್ನಮಯ ಆತ್ಮವಾ. ಆ ನಂತರ ಅಸೌ ದೇಹ, ಈ ದೇಹವು ಸಕಲ ಕ್ರಿಯಾಸು ಪ್ರವರ್ತತೆ, ಎಲ್ಲ ನೋಡುವುದು, ಕೇಳುವುದು, ಹೋಗುವುದು, ಬರುವುದು, ಕೂಡುವುದು, ಕೊಡೋದು, ತೆಗೆದುಕೊಳ್ಳುವುದು, ಮಲಗೋದು, ಕಣ್ಣು ಮುಚ್ಚೋದು, ಕಣ್ಣು ತೆಗೆಯೋದು, ಮಾತಾಡೋದು, ಎಲ್ಲರಲ್ಲಿ ಈ ದೇಹ ಭಾಗವಹಿಸಲಿಕ್ಕೆ ಶುರು ಮಾಡುತ್ತೆ. ಇಷ್ಟೆಲ್ಲ ಮಾಡಬೇಕಾದ್ರೆ ಇದಕ್ಕೆ ಶಕ್ತಿ ಎಲ್ಲಿಂದ ಬಂತು? ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ ಅನ್ನುವಂಥದ್ರೊಳಗೆ ಎರಡು ಸಂಗತಿಗಳು, ಪ್ರಾಣಪಾನ ವ್ಯಾನ ಉದಾನ ಸಮಾನ ಅನ್ನುವಂತಹ ಚಟುವಟಿಕೆಗಳು ಪ್ಲಸ್ ಇಂದ್ರಿಯಗಳು, ಇವೆಲ್ಲವೂ ಕೂಡ ತುಂಬ್ಕೊಂಡ್ಬಿಟ್ಟಿವೆ. ಯಾವುದ್ರಲ್ಲಿ ತುಂಬ್ಕೊಂಡ್ಬಿಟ್ಟಿವೆ? ಆ ಅನ್ನಮಯ ಶರೀರದಲ್ಲಿ ತುಂಬ್ಕೊಂಡ್ಬಿಟ್ಟಿವೆ. ಅವಾಗ ಏನ್ ಅನಿಸ್ಬಿಡ್ತು? ಅಹಂ ಅನ್ನಮಯ ಆತ್ಮವಾನ್, ಅನ್ನಮಯವೇ ನಾನು, ಈ ಶರೀರವೇ ನಾನು ಅಂತ ನಮಗೆ ಅನಿಸ್ಬಿಡ್ತು. ಆ ಕ್ಷಣದಿಂದ ಏನಾಗ್ಬಿಡ್ತು? ಆ ಶರೀರ ಚೇತನವಾಗುತ್ತೆ. ಸರಿ, ಹಾಗಾದರೆ ನಾವು ಅನ್ನಮಯ ಶರೀರ ಅಲ್ಲ, ನಾವು ಪ್ರಾಣಮಯ ಆತ್ಮ. ನಿರ್ಧಾರಕ್ಕೆ ಬರೋಣವೇ? ನಾವು ಪ್ರಾಣಮಯ ಆತ್ಮ ಅಂತ ನಿರ್ಧಾರಕ್ಕೆ ಬರೋಣಲ್ವೇ? ನಮ್ಗೆ ಗೊತ್ತಾಗ್ಬಿಡ್ತಲ್ಲ ಈ ಶರೀರ ನಾವಲ್ಲ ಅಂತ ಗೊತ್ತಾಗ್ಬಿಡ್ತು. ಈಗ ನಾವು ನಿರ್ಧಾರಕ್ಕೆ ಬರಬೇಕು. ಏನ್ ನಿರ್ಧಾರ? ಪ್ರಾಣಮಯ ಆತ್ಮ. ಬರೀ ನಿರ್ಧಾರಕ್ಕೆ ಬಂದು ಉಪಯೋಗ ಇಲ್ಲ, ಸ್ವಲ್ಪ ಪ್ರಶ್ನೆಯೂ ಮಾಡಬೇಕಾಗ್ತದೆ. ನಾನು ಪ್ರಾಣಮಯನೋ? ಹೌದೋ? ಈ ಜಿಜ್ಞಾಸ, ಈ ಚಿಂತನೆ ಹೇಗಿರ್ತದೆ? ಹೀಗಿರ್ತದೆ. ಹೇಗೆಂದ್ರೆ, ಯಾವುದು ನಾನು ಅದರ ಬದಲಾವಣೆಗಳನ್ನು ನಾವು ಗುರುತಿಸುವ ಸಾಧ್ಯತೆ ಇಲ್ಲ. ಸಿಂಪಲ್ ಅದ ಸೂತ್ರ, ಯಾವುದು ನಾನು ಅದರ ಬದಲಾವಣೆಯನ್ನು ನಾವು ಗುರುತಿಸಲು ಸಾಧ್ಯವಿಲ್ಲ. ಉಲ್ಟಾ ಮಾಡಿ ಲಾಜಿಕ್ ಅನ್ನ, ಯಾವುದರ ಬದಲಾವಣೆಗಳನ್ನು ನಾವು ಗುರುತಿಸುತ್ತೇವೋ ಅದು ನಾನಲ್ಲ. ಎಷ್ಟು ಸಿಂಪಲ್ ಅದ ನೋಡಿ. ಈ ಘಟ ಇಲ್ಲಿತ್ತು, ಈ ಘಟ ಇಲ್ಲಿಗೆ ಬಂತು, ದೇಶತಃ ಬದಲಾಯಿತು. ಆ ದೇಶದಲ್ಲಿದ್ದಂತಹ ಘಟ ಈ ದೇಶದಲ್ಲಿ ಪ್ರಾಪ್ತವಾಯಿತು. ಇದು ದೇಶದಲ್ಲಿ ನಡೆದಿರುವ ಬದಲಾವಣೆ. ಒಪ್ತೀರಾ? ಹೌದಾ? ಈಗ ಘಟವೇ ನಾನು ಅಂತ ಇಟ್ಕೊಳ್ಳಿ, ಬದಲಾವಣೆಯು ನನಗೆ ಗೊತ್ತಾಗ್ತದೋ? ಘಟವೇ ನಾನು, ಗೊತ್ತಾಗೋದಿಲ್ಲ? ಗೊತ್ತಾಗ್ತದ ಅಂತಂದ್ರೆ ಘಟವು ನಾನಲ್ಲ, ಘಟವು ನಾನಲ್ಲ. ಚೈನ್ ಇದೆ, ವಾಚ್ ಇದೆ, ಪೆನ್ ಇದೆ, ಪೆನ್ಸಿಲ್ ಇದೆ, ಬಟ್ಟೆ ಇದೆ, ಬದಲಾಗ್ತವೆ, ನಾವು ಗುರುತಿಸ್ತೀವಿ. ಇದು ಹೊಸ ಬಟ್ಟೆ, ಇದು ಹಳತು ಬಟ್ಟೆ, ಇದು ಹರಕು ಬಟ್ಟೆ, ನಾವು ಗುರುತಿಸ್ತೇವೆ. ಯಾಕೆ ಗುರುತಿಸ್ತೇವೆ? ಅದು ನಾನು ಬಿಟ್ಕೊಟ್ಟು ಹೊರಗಡೆ ಬೇರೆ ಇದೆ. ಈಗ ಪ್ರಾಣಮಯವು ನಾನು, ಓಕೆ ಫೈನ್. ಅನ್ನಮಯ ಶರೀರವು ನಾನು, ಓಕೆ ಫೈನ್ ಅಂತ ಹೇಳಿದ್ನಲ್ವೋ. ಆದ್ರೆ ಜಿಜ್ಞಾಸೆ ಮಾಡಿದ್ರೆ ಏನು ಗೊತ್ತಾಯ್ತು? ಅದು ನಾನಲ್ಲ, ಅದು ನನಗೆ ಲಭ್ಯ ಇದ್ದಂತಹ ಒಂದು ವಸ್ತು, ಅದು ನನ್ನ ಉಪಯೋಗಕ್ಕೆ ಲಭ್ಯ ಇದ್ದಂತ ಒಂದು ಪದಾರ್ಥ, ಕೋಶಗಳಿಂದ ಕೂಡಿದ ಒಂದು ಪದಾರ್ಥ ಅಷ್ಟೇ. ಅನ್ನದಿಂದ ಉತ್ಪತ್ತಿಯಾದಂಥ ಒಂದು ಪದಾರ್ಥ, ಮಣ್ಣಿನಿಂದ ಉತ್ಪತ್ತಿಯಾದಂಥ ಒಂದು ಪದಾರ್ಥ, ಅನ್ನ ತಿಂದು ಉಳಿಯುವಂತಹ ಒಂದು ಪದಾರ್ಥ, ಮರಳಿ ಅನ್ನಕ್ಕೇನೆ ಹೊರಳು ಹೋಗುವಂತಹ ಒಂದು ಪದಾರ್ಥ, ಇದಕ್ಕೆ ಅನ್ವಯ ಅಂತ ವ್ಯತಿರೇಕ ಅಂತ ಕರೀತಾರೆ. ಇದನ್ನು ವ್ಯತಿರೇಕ ಮಾಡಿದ ಮೇಲೆ ಯಾವುದರಲ್ಲಿ ಅನ್ವಯ ಮಾಡಿದ್ರು ನೀವೀಗ? ಪ್ರಾಣಮಯದಲ್ಲಿ ಅನ್ವಯ ಮಾಡಿದ್ರು. ಪ್ರಾಣಮಯದಲ್ಲಿ ಅನ್ವಯ ಮಾಡಿದ ನಂತರ ಈ ಪ್ರಾಣಮಯ ಕೋಶ ಅನ್ನುವಂಥದ್ದೇನಿದೆಯೋ ಅದು ನಾನು ಅಂತ ಸಿದ್ಧವಾಗೋಯ್ತು ಈಗ. ಆದ್ರೆ ಅಲ್ಲಿಗೆ ನಿಲ್ಲಬಾರ್ದು. ಏನ್ ಮಾಡ್ಬೇಕು? ಅದು ನಾನು ಹೌದು ಸ್ವಾಮಿ. ಉಸಿರಾಡಿಸೋನು ನಾನೇ, ಉಸಿರು ಬಿಡೋನು ನಾನೇ, ಆಸಿಡಿಟಿ ಆದಾಗ ವಾಂತಿ ಮಾಡ್ಕೊಂಬೋದು ನಾನೇ, ಇಂಡೈಜೆಷನ್ ಆದಾಗ ಹೊಟ್ಟೆ ಕಟ್ಟಿಡ್ಕೊಂಬೋದು ನಾನೇ, ಆತನ ಪ್ರಾಣದ ಎಲ್ಲ ವಿಕಾರಗಳು ನಾನೇ. ಓಹೋಹೋಹೋಹೋ, ಅದು ನೀನೇ ಹೌದು. ಆದರೆ ಅವಷ್ಟು ನಿನ್ನ ಅರಿವಿಗೆ ಬರ್ತಾವೋ ಇಲ್ಲೋ, ಅವಷ್ಟು ನಿನ್ನ ತಿಳುವಳಿಕೆಗೆ ಬರ್ತಾವೋ ಇಲ್ಲೋ? ಹೇಗೆ ಬರ್ತಾವೆ? ವ್ಯವಹಾರದಲ್ಲಿ ಹೀಗೆ ಬರ್ತಾವೆ. ಹೇಗೆ ಅಂದರೆ, ಯಾಕೋ ಕೈ ಸೆಳಿತಾ ಇದೆ, ಯಾಕೋ ಕಾಲು ಜಗ್ತಾ ಇದೆ, ಗಾಳಿ ತುಂಬಿಕೊಂಡಿದೆ, ವ್ಯವಹಾರದ ಭಾಷೆ, ವಾಯು ಸೆಳೆತ, ಯಾಕೋ ಕಾಲು ಜಗ್ಗದಂಗೆ ಆಗಿರ್ತವೆ. ಇವು ಯಾವುದರ ವಿಕಾರಗಳಿಗೆಲ್ಲ? ಅಂದ್ರೆ ಪ್ರಾಣದ ವಿಕಾರಗಳನ್ನೇ ಗುರುತಿಸ್ತಿ ಅಂತ ಆಯ್ತಲ್ಲ. ಓಕೆ, ಉದಾಹರಣೆಗೆ ಒಂದು ವಿಕಾರವನ್ನ ನೀನು ಗುರುತಿಸುವ ಜೊತೆಗೆ ಆ ವಿಕಾರವೇ ನೀನಾಗಿಬಿಟ್ಟದ್ದೆ ಆದರೆ ಅದ್ರ ಮುಂದಿನ ವಿಕಾರವನ್ನು ಗುರುತಿಸಬಾರ್ದು ಅಂತ ಆಯ್ತಲ್ಲ. ಅದ್ರ ಮುಂದಿನ ವಿಕಾರವನ್ನು ನೀನು ಗುರುತಿಸ್ತೀಯಾ, ಇದರರ್ಥ ಈ ವಿಕಾರವನ್ನು ಬಿಟ್ಟಿರ್ತೀಯ, ಆ ವಿಕಾರನ ಗುರುತಿಸಿರ್ತೀಯ, ಆ ವಿಕಾರವನ್ನು ಬಿಡುತ್ತೀಯ, ಇನ್ನೊಂದು ವಿಕಾರವನ್ನು ಗುರುತಿಸ್ತೀಯ, ಅದನ್ನು ಬಿಡುತ್ತೀಯ, ಮತ್ತೊಂದು ವಿಕಾರವನ್ನು ಗುರುತಿಸ್ತೀಯ. ಹಾಗಾದರೆ ಬಿಟ್ಟವನು ಯಾರು, ಗುರುತಿಸಿದವನು ಯಾರು, ಅವನು ಅವುಗಳಿಂದ ಬೇರೆ ಇರ್ಲಿಕ್ಕೆ ಬೇಕಲ್ಲ. ಇದನ್ನ ನೀವು ಅನುಮಾನ ಪ್ರಮಾಣದಿಂದ ನೀವು ಇದನ್ನು ಸಿದ್ಧಾಂತಕ್ಕೆ ಬರಬಹುದು. ಅನುಮಾನ ಸಿದ್ಧಾಂತ, ಅನುಮಾನ ಪ್ರಮಾಣ. ಅನುಮಾನ ಪ್ರಮಾಣ ಅಂದ್ರೇನು? ಇನ್ಫ್ರೆನ್ಸ್. ಒಂದು ಏನಿದೆಯೋ ಅದು ನನಗೆ ಗೊತ್ತಿಲ್ಲ, ಗೊತ್ತಿರುವುದರ ಮೂಲಕವಾಗಿ ನಾನು ಗೊತ್ತು ಮಾಡ್ಕೊಳ್ತೀನಿ. ಏನೋ, ಎತ್ರ ಎತ್ರ ಧೂಮಃ ತತ್ರ ತತ್ರ ವರ್ಣಿಹಿ, ಎಲ್ಲಿ ಹೊಗೆ ಇದೆಯೋ ಅಲ್ಲಿ ಏನಿರ್ಲಿಕ್ಕೆ ಬೇಕು? ವಿಚಾರ ಮಾಡಿ ಹೇಳು, ಬೆಂಕಿ ನೋಡಿದೆಯೋ ಹೊಗೆ ನೋಡಿದೆಯೋ? ಅಂದ್ರೆ ಇದರ್ಥ ಏನೋ, ಕಂಡದ್ದು ಹೊಗೆ, ಜ್ಞಾನ ಆದದ್ದು ಬೆಂಕಿ, ಕಂಡದ್ದು ಪಾದರಕ್ಷೆಗಳು, ಜ್ಞಾನ ಆದದ್ದು ಒಳಗಡೆ ಇಷ್ಟು ಚೆನ್ನಾಗಿದ್ದಾರೆ. ಸರಿ ಹೋಯ್ತದ ಅಂತೇಳಿ ಎಲ್ಲೆಲ್ಲ ಪಾದರಕ್ಷೆ ಇವೆ ಅದೆಲ್ಲ ಚೆನ್ನಾಗಿದ್ದಾರೆ ಅಂತ ಹುಡುಕುವ ಸುಮ್ಮನೆ ಉದಾಹರಣೆಗೆ ಒಂದು ಅನುಮಾನ ಅಷ್ಟೆ. ಇದಕ್ಕೆ ಅನುಮಾನ ಪ್ರಮಾಣ ಅಂತ ಕರೀತಾರೆ. ಆ ಅನುಮಾನ ಪ್ರಮಾಣವನ್ನು ನಾವು ಪ್ರಯೋಗ ಮಾಡಿ ನೋಡಿದಾಗ ಪ್ರಾಣಮಯ ಕೋಶವು ನಾನಲ್ಲ, ಏಕೆಂದರೆ ಪ್ರಾಣಮಯದ ಕೋಶದ ಎಲ್ಲ ವಿಕಾರಗಳು ನನಗೆ ಲಭ್ಯ ಇವೆ. ಮೈಕ್ ನನಗೆ ಲಭ್ಯ ಇದೆ, ನಾನು ಮೈಕ್ ಅಲ್ಲ. ಘಟ ನನಗೆ ಲಭ್ಯ ಇದೆ, ಘಟ ನಾನಲ್ಲ. ವಾಚ್ ನನಗೆ ಲಭ್ಯ ಇದೆ, ವಾಚ್ ನಾನಲ್ಲ. ಪೆನ್ ನನಗೆ ಲಭ್ಯ ಇದೆ, ಲೇಖನಿ ಏನಂತ ಲೇಖನಿ ನನಗೆ ಲಭ್ಯ ಇದೆ, ನಾನು ಲೇಖನಿ ಅಲ್ಲ. ಪೆನ್ಸಿಲ್ಗೆ ಅಂಕನಿ ನನಗೆ ಲಭ್ಯ ಇದೆ, ನಾನು ಅಂಕನಿ ಅಲ್ಲ. ಪ್ರಾಣವು ನನಗೆ ಲಭ್ಯ ಇದೆ, ಪ್ರಾಣವು ನಾನಲ್ಲ. ಬ್ರೈನ್ ವಾಷಿಂಗ್ ಅಲ್ಲ, ಮೈಂಡ್ ಕಂಡೀಷನಿಂಗು ಅಲ್ಲ, ಅನುಭವದಲ್ಲಿ ಸಿದ್ಧ ಆಗ್ತದೆ, ತರ್ಕದಲ್ಲಿ ಸಿದ್ಧ ಆಗ್ತದೆ. ಮತ್ತು ಅನುಭವ ಎರಡು ಥರ ಇರ್ತವೆ, ವೈಯಕ್ತಿಕ ಅನುಭವ ಅಂತ ಒಂದು, ಸಾರ್ವತ್ರಿಕ ಅನುಭವ ಅಂತ ಒಂದು. ಅರ್ಥ ಆಗಲಿಲ್ವಾ? ವ್ಯಕ್ತಿಗತವಾದ ಅನುಭವ, ನಿಮ್ಮ ತಂದೆ ಇವತ್ತು ಬೆಳಿಗ್ಗೆ 4 ಗಂಟೆಗೆ ನನ್ನ ಕನಸಿನಲ್ಲಿ ಬಂದು ನಿಮ್ಮ ಪ್ರಾಪರ್ಟಿಯನ್ನು ನನಗೆ ಬರೆದು ಕೊಟ್ಟಾನೆ, ಯಾವ ಅನುಭವ ಇದು? ಸುಳ್ಳು ಮಾಡ್ರಿ, ಇದನ್ನ ಸುಳ್ಳು ಮಾಡ್ರಿ. ಆ ಬಿಡ್ರಿ ಸ್ವಾಮಿ, ಅದೇನು ಪ್ರಾಪರ್ಟಿ ಬಂದು ಕೊಡ್ತಾರೆ ನನಗೆ ಹೇಳಿದೆ ಕೇಳಿದೆ ಕೊಟ್ಟಾನೆ. ಸುಳ್ಳು ಮಾಡ್ರಿ, ನೀವು ಸಿದ್ಧ ಮಾಡ್ರಿ, ನೀವು ಸುಳ್ಳು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಗೊತ್ತಾ, ಅದು ನನ್ನ ವ್ಯಕ್ತಿಗತವಾದ ಅನುಭವ. ನೀವು ಯಾರನ್ನ ಪ್ರಶ್ನೆ ಮಾಡಲಿಕ್ಕೆ? ಅಯ್ಯೋ, ಏನು ಸಾರ್ವತ್ರಿಕ ಅನುಭವ ಹೆಂಗಿರ್ತದೆ? ಸಕ್ಕರೆ ನಿನಗೂ ಸಿಹಿ, ನನಗೂ ಸಿಹಿ, ಘಟ ನಿನಗೂ ಲಭ್ಯ ಇದೆ, ನನಗೂ ಲಭ್ಯ ಇದೆ. ಇದಕ್ಕೆ ವೇದಾಂತ ಅಂತ ಕರೀತಾರೆ. ವೇದಾಂತ ಇದು ಯಾರನ್ನೋ ಬ್ರೇನ್ ವಾಶ್ ಮಾಡುವಂತಹ ವೇದಾಂತ ಅಲ್ಲ. ಇದು ಸಾರ್ವತ್ರಿಕ ಅನುಭವದಲ್ಲಿ ಮತ್ತು ನಮ್ಮ ಬುದ್ಧಿಯ ಸಕ್ಕನ್ನ ಮುರಿಯುವಂತಹ ತರ್ಕ ಮತ್ತು ನ್ಯಾಯದಿಂದ ಸಿದ್ಧ ಮಾಡುತ್ತದೆ ವೇದಾಂತ. ಆ ಸಿದ್ಧತೆಗೆ ನಾವು ಗೌರವಿಸಬೇಕು, ಮೋಸ ಮಾಡೋದಿಲ್ಲ. ಶ್ರೋತೃವಿಗೆ ಯಾವ ಕಾರಣಕ್ಕೂ ಕೂಡ ಮೋಸ ಮಾಡೋದಿಲ್ಲ. ಅದಕ್ಕೆ ನೀವು ಭಾರಿ ದೊಡ್ಡ ದೊಡ್ಡ ಮಾತು ಹೇಳ್ತೀರಿ, ಶ್ರೋತ್ರಿಯರು ಬ್ರಹ್ಮನಿಷ್ಠರು ಆದಂತಹ ನಮ್ಮ ಗುರುಗಳನ್ನು ಸ್ವಾಗತ ಮಾಡಲಿಕ್ಕೆ ಭಾರಿ ನಮಗೆ ಸಂತೋಷ ಆಗಿದೆ. ಅದು ಯಾಕೆ ಹೇಳ್ತೀರಿ, ಯಾಕೆ ಹೇಳ್ತೀರಿ? ಹಾಗೆ ಆ ಶಬ್ದ ಶ್ರೋತ್ರಿಯತ್ವ ಇದೆ. ಶ್ರೋತ್ರಿಯರು ಅಂದ್ರೆ ಏನು? ಶ್ರೋತ್ರಿಯರು ಏನು? ಈ ಶಾಸ್ತ್ರವನ್ನ ಪ್ರಮಾಣವನ್ನಾಗಿ ಒಪ್ಪಿಕೊಂಡವರು. ಹೇಗೆ ಈ ಘಟವನ್ನು ನೋಡೋದಕ್ಕೆ ಕಣ್ಣು ಪ್ರಮಾಣವೋ, ಆ ಕಣ್ಣು ಪ್ರಮಾಣದಲ್ಲಿ ಹೇಗೆ ನಮಗೆ ಯಾವುದೇ ಪ್ರಕಾರವಾದ ಸಂದೇಹ ಇಲ್ಲ, ನಾವು ಸಂಶಯಿಸುವುದಿಲ್ಲ. ನಮ್ಮ ಕಣ್ಣುಗಳ ಮೇಲೆ ನಾವು ಅವಿಶ್ವಾಸವನ್ನು ಮಾಡೋದಿಲ್ಲ. ಕಣ್ಣು ಹೇಳುತ್ತದೆ ಇದು ಕೆಂಪು ಬಟ್ಟೆ, ವಿಶ್ವಾಸವೋ ಅವಿಶ್ವಾಸವೋ, ಟೋಟಲ್ ಟ್ರಸ್ಟ್. ವೇದಾಂತದ ಬಗ್ಗೆ ಅಷ್ಟು ಟ್ರಸ್ಟ್ ಇದೆಯಾ? ಈ ಉಪನಿಷತ್ ವಾಕ್ಯಗಳ ಬಗ್ಗೆ ಅಷ್ಟು ವಿಶ್ವಾಸ ಇದೆಯಾ ನಿನಗೆ? ಹಾಗೆ ವಿಶ್ವಾಸವನ್ನು ಹೊಂದಿದವರು ಶ್ರೋತ್ರಿಯರು. ಆ ಮೂಲಕವಾಗಿ ಬ್ರಹ್ಮ ಸ್ವರೂಪದಲ್ಲಿ ನಿಂತವರು ಬ್ರಹ್ಮನಿಷ್ಠರು. ಅದು ಈ ಮಾರ್ಗ ತೋರಿಸಿಕೊಡ್ತದೆ. ಅನ್ವಯ ವ್ಯತಿರೇಕ ಪ್ರಕ್ರಿಯಾ, ಇದಕ್ಕೆ ಅನ್ವಯ ವ್ಯತಿರೇಕ ಪ್ರಕ್ರಿಯಾ ಅಂತ ಕರೀತಾರೆ. ಅನೇಕ ಪ್ರಕಾರದ ಪ್ರಕ್ರಿಯೆಗಳಿವೆ. ಅವಸ್ಥಾತ್ರಯ ಪ್ರಕ್ರಿಯಾ, ಅಧ್ಯಾರೋಪ ಅಪವಾದ ಪ್ರಕ್ರಿಯಾ, ಅನ್ವಯ ವ್ಯತಿರೇಕ ಪ್ರಕ್ರಿಯಾ, ಇವರ ಪ್ರಕ್ರಿಯೆಗಳು. ಏ ರಜ್ಜು ಸರ್ಪ ಅದು ಉದಾಹರಣೆ, ಪ್ರಕ್ರಿಯೆ ಅಂತ ರಜ್ಜು ಸರ್ಪ ಉದಾಹರಣೆ, ಎಕ್ಸಾಂಪಲ್. ರಜ್ಜು ಸರ್ಪ ಶುಕ್ತಿಕಾ ರಜತ್ವತ್, ಶುಕ್ತಿ ಮತ್ತು ಬೆಳ್ಳಿ, ಮರುಮರೀಚಿಕೆ, ಮೃಗಜಲ ಅಂತ ಕರೀತಿರುವ ಇವೆಲ್ಲ ಉದಾಹರಣೆಗಳು. ಮಿಥ್ಯಾತತ್ವವನ್ನು ತೋರಿಸಲಿಕ್ಕಾಗಿ ಉದಾಹರಣೆ. ಆ ಮಿಥ್ಯಾತತ್ವವನ್ನು ತೋರಿಸುವಾಗ ಅಧ್ಯಾರೋಪ ಅಪವಾದ ಅಂತ ಒಂದು ಪ್ರಕ್ರಿಯೆ ಬರ್ತದೆ. ಆ ಪ್ರಕ್ರಿಯೆ ಹೇಗಿರ್ತದೆ? ಮೊದಲು ಆರೋಪ ಮಾಡೋದು, ಆನಂತರ ಅದನ್ನು ಅಪವಾದ ಮಾಡೋದು. ಮೊದಲು ನೀ ಜೀವ ಅಂತ ಸಿದ್ಧ ಮಾಡ್ಕೋ ಹೋಗೋದು, ಅರ್ಥ ಆಗ್ಲಿಲ್ಲ. ಮೊದಲು ನೀ ಜೀವ ಅಂತ ಸಿದ್ಧ ಮಾಡು, ಮೊದಲು ಸಿದ್ಧ ಮಾಡೋದು ಈ ಮಗುಗೆ, ಈ ಕೂಸಿಗೆ ದೃಷ್ಟಿ ಆಗ್ಯದ. ಮೊದಲು ಅದನ್ನ ಆರೋಪ ಮಾಡಿಬಿಡೋದು, ಈ ಮಗುಗೆ ದೃಷ್ಟಿ ಆಗ್ಯದ. ಎಲ್ಲಿ ಹೋಗಿದ್ರಿ? ಓ, ಬಾಜು ಮನೆಗೆ ಫಂಕ್ಷನ್ ಹೋಗಿದ್ರಾ? ಹಾ, ಅಲ್ಲಿ ಮಕ್ಕಳು ಎಲ್ಲ ಮಗುವನ್ನು ಎಲ್ಲರೂ ಮುದ್ದಾಡಿರ್ತಾನೆ. ಹಾ, ಅದೇ ಆ ಎಲ್ಲರ ದೃಷ್ಟಿ ಆಗ್ಯದೆ. ಅದ ಕಾರಣ ಏನು ಮಾಡೋದು? ಈಗ ದೃಷ್ಟಿ ತೆಗಿಯೋದು. ಹೆಂಗೆ ತೆಗಿಯೋದು? ಮೆಣಸಿನ್ಕಾಯಿ ಸುಡು, ಅಥವಾ ಒಂದು ಪೊರಕೆ ಸುಡು. ಆ ಪೊರಕೆ ಸುಟ್ಕೊಂಡು ಛಟ್ ಛಟ್ ಛಟ್ ಛಟ್ ಛಟ್ ಛಟ್ ಶಬ್ದ ಆಗ್ತದೆ, ಬೆಂಕಿ ಹತ್ತದ. ಬೆಂಕಿ ಹತ್ತಿದ ಕೂಡಲೇ ಅದು ಮಗು ಹಾ ಅಂತ ನೋಡ್ತದೆ. ನೋಡಿದ ಕೂಡ ಏನಾಗ್ತದೆ? ಅದು ಅಳೋದ್ರಲ್ಲಿ ಮರ್ತು ಬಿಡ್ತದೆ. ಆಮೇಲೆ ನೀವು ಬೆಂಕಿ ಆರಿಸ್ಬಿಡ್ತೀರಿ, ಪೊರಕೆ ಆಚೆಗೆ ಎಸೆದು ಬಿಡ್ತೀರಿ. ನೋಡಿದೆ, ನಾವು ಹೇಳ್ತಿಲ್ಲ ದೃಷ್ಟಿ ಆಗಿತ್ತಂತೇಳಿ. ನೋಡ್ರಿ ಹೆಂಗ್ ಶಾಂತ ಆಗ್ತದೆ ನೋಡ್ರಿ. ಈಗ ಅದು ಶಾಂತಿ ಯಾಕಾಗ ಗೊತ್ತಾ? ಆ ಚಕ್ ಚಕ್ ಚಕ್ ಚಕ್ ಶಬ್ದ ಕೇಳಿ ಮತ್ತು ಆ ಬೆಂಕಿ ನೋಡಿ ಶಾಂತ. ಮೊದಲ ಆರೋಪ ಮಾಡೋದು ದೃಷ್ಟಿ ಆಗದ ಅಂತ, ಆಮೇಲೆ ಏನ್ ಮಾಡೋದು? ಅಪವಾದ ಮಾಡೋದು. ಇದಕ್ಕೆ ಅಧ್ಯಾರೋಪ ಅಪವಾದ. ಒಂದು ರೀತಿಯಲ್ಲಿ ಇಲ್ಲಿ ಕೂಡ ಹಂಗ ಆಗಿದೆ ನೋಡ್ರಿ, ಇದು ಅಧ್ಯಾರೋಪ ಅಪವಾದ ಅಲ್ಲ, ಇದು ಏನು ಅಂತಂದ್ರೆ ಇದು ಅನ್ವಯ ವ್ಯತಿರೇಕ. ಆದ್ರೂ ನೀವು ತೋರಿಸ್ಕೊಡ್ತೇನೆ. ಮೊದಲು ಅನ್ನಮಯ ಕೋಶವೇ ನಾನು ಅಂತ ಆರೋಪ ಮಾಡಿದ್ವಿ, ಆಮೇಲೆ ಜಿಜ್ಞಾಸ ಮಾಡಿ ಏನ್ ಮಾಡಿದ್ವಿ, ಅಪವಾದ ಮಾಡಿದ್ವಿ. ಯಾಕೆ ಅಂದ್ರೆ ಇನ್ನೊಂದು ಯಾವ್ದ್ರೋ ಒಂದ್ರೊಳಗೆ ನಾವು ಉಳ್ಕೊಂಡ್ವಿ, ಆ ಇನ್ನೊಂದು ಯಾವ್ದಲ್ಲ, ಪ್ರಾಣಮಯ ಕೋಶ. ಹೀಗೆ ಇದು ಆನಂದಮಯ ಕೋಶದವರೆಗೂ ಜಿಜ್ಞಾಸ ಮುಂದುವರಿತದೆ. ಪ್ರಾಣಮಯ ಕೋಶ, ಆ ಪ್ರಾಣಮಯ ಕೋಶ ಪ್ರಾಣಮಯ ಆತ್ಮ ಅಪಿ ನ ಏವ ಅನ್ವಯ ಅನ್ವಯ ಬರ್ಕೊಳ್ಳಿ. ಪ್ರಾಣಮಯ ಆತ್ಮ ಅಪಿ ನ ಏವ, ಪ್ರಾಣಮಯವೂ ಕೂಡ ಆತ್ಮ ಅಲ್ಲ. ಆತ್ಮ ಅಲ್ಲ ಅಂದ್ರೆ ಏನು, ನಾನಲ್ಲ ಅಂತ ಅರ್ಥ. ಆತ್ಮ ಶಬ್ದ ಇಮ್ಮಿಡಿಯೇಟ್ಲಿ ಎಲ್ಲಿ ತಗೊಳ್ಬೇಕದನ, ನಾನು. ನಾನು ನಿನ್ನೆ ಸ್ಪಷ್ಟ ಮಾಡಿದ್ದೀನಿ, ನಾನು ಅನ್ನೋದು ಬಿಟ್ಕೊಟ್ರೆ ಯು ವಿಲ್ ಬಿ ಹ್ಯಾಂಗಿಂಗ್ ಸಮ್ವೇ, ನಿಮಗೆ ತಳ ಬುಡ ಏನು ಸಿಗೋದಿಲ್ಲ, ನಾನು ಹಿಡ್ಕೋಬೇಕದ. ಸರಿಯಾದ ಮಾರ್ಗದಲ್ಲಿ ಹೋಗುವಾಗ ನಾನು ಹಿಡ್ಕೋಬೇಕು, ಅನಾಥ ಮಾರ್ಗದಲ್ಲಿ ಹೋಗುವಾಗ ನಾನು ಬಿಡಬೇಕು. ಈಗ ಅಹಂಕಾರ ಬಿಟ್ಕೊಡ್ಬೇಕು ಈಶ್ವರನಿಗೆ, ಅಲ್ಲಿ ನಾನು ಹೋಗ್ಬೇಕು, ಇಲ್ಲಿ ನಾನು ಉಳಿಬೇಕು. ಒಂದು ನಾನು ಹೋಗ್ತದ, ಒಂದು ನಾನು ಉಳಿತದ, ಅದ ನೋಡ್ ವೇದಾಂತ. ಅರ್ಥಾತ್ ಅದು ಪ್ರಾಣಮಯ ಆತ್ಮ ಅಪಿ ನ ಇವ. ಪ್ರಾಣಮಯವು ಆತ್ಮ ಹೇಗಲ್ಲ ಅಂತ ಹೇಳ್ತೀರಾ? ವಾಯುವಿಕಾರ, ಮುಂದಿನ ಶಬ್ದ ನೋಡಿ, ವಾಯುವಿಕಾರ. ಆಫ್ಟರ್ ಆಲ್ ಪ್ರಾಣ ಅಂದ್ರೆ ಏನಪ್ಪ, ಕಮಾ ನೆಟಸ್ಸಿ, ಪ್ರಾಣ ಅಂದ್ರೆ ಏನು, ಒಂದು ಶಕ್ತಿ, ಒಂದು ಶಕ್ತಿ. ಈ ಶಕ್ತಿ ಐದು ತರಹದ ಚಟುವಟಿಕೆಯಲ್ಲಿ ತೊಡಗುತ್ತದೆ. ಅದು ರಕ್ತವನ್ನ ಪಂಪ್ ಮಾಡುತ್ತದೆ, ರಕ್ತವನ್ನ ಜಕ್ಕೊಳ್ಳುತ್ತದೆ, ರಕ್ತವನ್ನು ಶುದ್ಧೀಕರಣ ಮಾಡುತ್ತದೆ ಇತ್ಯಾದಿ. ಇದು ಒಂದು ಶಕ್ತಿಯ ಚಟುವಟಿಕೆ. ಇದಕ್ಕೇನಂತಾರೆ, ವೈಟಲ್ ಆಕ್ಟಿವಿಟಿ. ಏನು ಆಕ್ಟಿವಿಟಿ ಇದಕ್ಕೆ, ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರೀತಾರೆ. ಇದೊಂದು ಸಿಸ್ಟಮ್, ಹೇಗೆ ನಿಮ್ಮ ಮೆಡಿಕಲ್ ಸೈನ್ಸ್ನಲ್ಲಿ ಇದಕ್ಕೊಂದು ಸಿಸ್ಟಮ್ ಅಂತ ನೀವು ಕರೀತೀರೋ, ಹಾಗೆ ಇಲ್ಲಿ ಕೂಡ ಇದು ಒಂದು ಚಟುವಟಿಕೆ. ಯಾವ ಇದು ಚಟುವಟಿಕೆ ಅಂತಂದ್ರೆ ವ್ಯಾನ, ವ್ಯಾನ. ವ್ಯಾನ ಅದು ರಕ್ತದ ಚಲನವಲನೆಗೆ ಅವಕಾಶ ಮಾಡಿಕೊಡ್ತದೆ. ಯಾವಾಗೋ ಯಾಕೋ ಏನೋ ಗೊತ್ತಿಲ್ಲ, ಪಂಪಿಂಗ್ ಸರಿಯಾಗಲಿಕ್ಕಿಲ್ಲ ಅಂತ ಡಾಕ್ಟರ್ ಹೇಳಿದರೆ ಅವಾಗ ತಿಳ್ಕೊಂಬಿಡ್ಬೇಕು ಏನಾಗಿದೆ, ವ್ಯಾನದ ಕೊರತೆ, ವ್ಯಾನದ ಶಕ್ತಿ ಕಡಿಮೆ ಆಗಿದೆ. ಒಳಗೆ ನುಂಗ್ತೀವಿ, ಒಳಗೆ ತಿಂತೀವಿ, ಒಳಗೆ ಸೇರಿಸ್ಕೋತೀವಿ, ಇದಷ್ಟು ಪ್ರಾಣ. ಹೊರಗೆ ಎಸಿತೀವಿ, ಉಗುಳುತ್ತೀವಿ, ಬೆವರು ಹೊರಗೆ ಬರ್ತದೆ, ಮೂತ್ರ ವಿಸರ್ಜನೆ ಮಾಡ್ತೀವಿ, ಇದಷ್ಟು ಏನಿದು ಅಪಾನ ಪ್ರಾಣ. ಅಪಾನ ಹೌದು ಅನಿಸ್ತದೆ, ನಂಬುತ್ತಿರೋ ನಂಬುತ್ತಿರಲ್ಲ. ನಂಬೋದು ಅಂದ್ರೆ ಏನು, ನಂಬೋದು ಅಂದ್ರೆ ಏನು, ನಂಬೋದು ಅಂದ್ರೆ ನಮಗ್ ಗೊತ್ತಿಲ್ಲ, ನೀವ್ ಹೇಳ್ತೀರಿ ನಾವು ಒಪ್ಕೋತೀವಿ, ಇದಕ್ಕೆ ನಂಬೋದು ಅಂತ ಕರೀತಾರೆ. ನಿಮ್ಗೆ ಗೊತ್ತಿಲ್ವಾ ಹಾಗಾದ್ರೆ, ರಕ್ತ ಚಲನೆ ಆಗ್ತದೆ ಗೊತ್ತಿಲ್ವಾ, ಮೂತ್ರ ವಿಸರ್ಜನೆ ಆಗ್ತದೆ ಗೊತ್ತಿಲ್ವಾ, ಎಲ್ಲ ವಿಸರ್ಜನೆ ಆಗ್ತದೆ, ಬೆವರು ಹೋಗ್ತದೆ, ಕಣ್ಣಾಗ ನೀರು ಹೋಗ್ತಾವ, ಇವತ್ತು ಅಪಾನ. ಇದು ನಂಬೋ ವಿಷಯನಲ್ಲ, ಇದು ಇದಷ್ಟು ಗೊತ್ತಿದ್ದೆ. ಒಳಗೆ ಹೋಗ್ತದೆ ಪ್ರಾಣ, ಉಸಿರು ಒಳಗೆ ಹೋಗ್ತದೆ, ನೀರು ಒಳಗೆ ಹೋಗ್ತದೆ, ಆಹಾರ ಒಳಗೆ ಹೋಗ್ತದೆ, ಶಬ್ದಗಳು ಇಂದ್ರಿಯಗಳ ಮೂಲಕವಾಗಿ ಒಳಗೆ ಹೋಗ್ತಾವ, ದೃಶ್ಯಗಳು ಒಳಗೆ ಹೋಗ್ತಾವ, ಇವಷ್ಟು ಪ್ರಾಣ. ಪ್ರಾಣ ಅಪಾನ, ವ್ಯಾನ ಏನ್ ಮಾಡ್ತದೆ, ಶುದ್ಧ ರಕ್ತವನ್ನ ಸಪ್ಲೈ ಮಾಡ್ತದ, ಅಶುದ್ಧ ರಕ್ತವನ್ನ ತಗೊಳ್ತದ, ಅದನ್ನ ಶುದ್ಧೀಕರಣ ಮಾಡ್ತದ. ಇದಕ್ಕೆ ಕಿಡ್ನಿ ಸಾಕಷ್ಟು ಸಹಕಾರ ಕೊಡ್ತದೆ, ಇದಕ್ಕೆ ಲಿವರ್ ಕೂಡ ಸಹಕಾರ ಕೊಡ್ತದೆ. ಇವೆರಡು ಮಹಾಪ್ರಾರಬ್ಧ. ಈ ಮೂರಕ್ಕೆ ಲಿವರ್, ಕಿಡ್ನಿ ಮತ್ತು ಹಾರ್ಟ್, ಇವು ಎಷ್ಟು ಪ್ರಾರಬ್ಧ ಅಂದ್ರೆ ಇವಕ್ಕೆ ಒಂದು ಸೆಕೆಂಡ್ ಕೂಡ ರೆಸ್ಟ್ ಇಲ್ಲ, ಸತತ್ ಕೆಲಸ ಮಾಡ್ತಾನೆ ಇರುತ್ತೆ. ಇವಷ್ಟು ಸಪೋರ್ಟ್ ಮಾಡ್ತಾವ. ಯಾವುದಕ್ಕೆ? ವ್ಯಾನ. ವ್ಯಾನಕ್ಕೆ ಇವು ಮೂರು ಯಂತ್ರಗಳು ಸಪೋರ್ಟ್ ಮಾಡ್ತಾವ. ಹೌದು. ಉದಾನ ಉತ್ಕರೋತಿ ಇತಿ ಉದಾನಂ. ಬಿಕ್ಕಳಿಕೆ, ಕೆಮ್ಮು, ಸೀನ್ ಬರ್ತಾವ, ಟ್ರಂಕ್ ಹೊರಬೇಕಾಗ್ತದೆ, ಕ್ವಿಂಟಾಲು ಎರಡು ಕ್ವಿಂಟಾಲು ಚೀಲ ಹೊರಬೇಕಾದ್ರು ಎಕ್ಸ್ಟ್ರಾ ಶಕ್ತಿ ಕೊಡ್ತೀವಿ. ಎಲ್ಲಿಂದ ಕೊಡ್ತೀವಿ ಎಕ್ಸ್ಟ್ರಾ ಶಕ್ತಿ? ಯಾರ್ದಾರು ಇಸ್ಕೊತೀಯ? ಮತ್ತು ಎಲ್ಲಿಂದ ಬಂತದು? ಅದು ಉದಾನ. ಆ ಉದಾನ ಅದು ವೇಟ್ ಮಾಡ್ತಾ ಇರ್ತದೆ. ಅದು ರಿಸರ್ವ್ ಬ್ಯಾಂಕ್ ಇದ್ದಂಗೆ, ನಿನಗೆ ಯಾವಾಗ ಬೇಕು ಆವಾಗ ಅದು ಸಪ್ಲೈ ಮಾಡ್ತದೆ ಶಕ್ತಿನ. ಅದಕ್ಕೆ ಅಷ್ಟು ಮುಗಿದ ಮೇಲೆ, ಆ ಕಾರ್ಯ ಮುಗಿದ ಮೇಲೆ ಬೆವತ್ತು ಬಿಡ್ತೀವಿ. ಯಾಕೆ ಬೆವರ್ತೀವಿ ಅಂತಂದ್ರೆ ಅದು ನಮಗೆ ಅಷ್ಟು ಅಷ್ಟು ಶಕ್ತಿನ ಕೊಟ್ಟಿರ್ತದೆ, ಈಗ ಶಾಂತ ಆಗ್ಬಿಡುತ್ತೆ. ಉದಾನ ಸಮಾನ, ಸಮಾನ ಪಚನ ಶಕ್ತಿ. ಉಂಡ ಆಹಾರವನ್ನ ಪಚನಗೊಳಿಸೋದಿದೆಯಲ್ಲೋ, ಇಂಡೈಜೆಷನ್ ಆಗಿದೆ. ಇದರ ಅರ್ಥ ಏನು ಗೊತ್ತಾ? ಉದಾನ ಕಡಿಮೆ ಆಗಿದೆ, ಸಾರಿ ಸಮಾನ, ಸಮಾನ ಕಡಿಮೆ ಆಗಿದೆ. ಇಂಡೈಜೆಷನ್ ಅಂದ್ರೇನು? ಅಪಚನ. ಪಚಿಸುವ ಶಕ್ತಿಗೆ ಉದಾನ ಅಂತ ಕರೀತಾರೆ. ಅದು ಯಾವತ್ತು ಸಮಾನವಾಗಿರ್ತದೆ? ಚತುರ್ವಿಧಂ ಅನ್ನಂ ಪಚಾಮಿ, 15ನೇ ಅಧ್ಯಾಯ ಭಗವದ್ಗೀತ. ಅಹಂ ವೈಶ್ವಾ ನರೋ ಭೂತ್ವ, ವೈಶ್ವಾನರೋ ಭೂತ್ವ ಉದರೆ, ಉದರೆ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಂ ಆಶ್ರಿತ. ಆಮೇಲೆ ಏನ್ ಮಾಡ್ತೀಯ ಅಲ್ಲಿದ್ಕೊಂಡು? ಪ್ರಾಣ ಅಪಾನ ಸಮಾಯುಕ್ತ ಚತುರ್ವಿಧಂ ಅನ್ನಂ ಪಚಾಮಿ, ನಾಲ್ಕು ತರದ ಅನ್ನವನ್ನ ನಾನು ಅಲ್ಲಿ ಪಚಿಸುತ್ತೇನೆ. ಆ ಪಚಿಸುವ ಕ್ರಿಯಾ ಏನಿದೆಯೋ ಅದಕ್ಕೆ ಸಮಾನ ಅಂತ ಕರೀತಾರೆ. ಈ ಐದು ಪ್ರಾಣದ ಕ್ರಿಯೆಗಳು, ಈ ಐದು ಪ್ರಾಣದ ಕ್ರಿಯೆಗಳು, ಈ ಐದು ಸೂಕ್ಷ್ಮ ಇಂದ್ರಿಯಗಳು ಸಹಿತವಾಗಿ ಈ ದೇಹವನ್ನು ತುಂಬಿಕೊಂಡು ಈ ದೇಹವೇ ನಾನು ಅಂತ ಭಾವವನ್ನು ಮೂಡಿಸಿ ಚೈತನ್ಯಗೊಳಿಸಿವೆ ಅನ್ನುವ ಈ ಶ್ಲೋಕದ ಮೂಲಕವಾಗಿ ನಾವು ಮುಂದೆ ಬಂದಿದ್ದೀವಿ. ಈಗ ವಾಯುವಿಕಾರ, ಪ್ರಾಣ ಏನಿದು? ಇವು ಐದು ವಾಯುವಿಕಾರಗಳು. ಈ ವಾಯುವಿಕಾರಗಳು ಹೇಗಿರ್ತವೆ ಅದನ್ನು ಹೇಳಿಬಿಡ್ತಾರೆ ಅನ್ವಯ. ಗಂತ ಅಗಂತ ವಾಯುವಿಕಾರ ಹೇಗಿರ್ತದೆ? ಗಂತ ಅಗಂತ, ಒಳಗೆ ಹೋಗ್ತದೆ ಹೊರಗೆ ಬರ್ತದೆ, ಹೋಗ್ತದೆ ಬರ್ತದೆ, ಹೋಗ್ತದೆ ಬರ್ತದೆ. ವಾಯುವತ್ ಅಂತರ್ಬಹಿರೇಶ, ಹೇಗೆ ಗಾಳಿ ಬೀಸ್ತದೆ ಬರ್ತದೆ ಹೋಗ್ತದೆ ಬರ್ತದೆ ಹೋಗ್ತದೆ, ಹಾಗೆ ಇಲ್ಲಿ ವಾಯು ಏನ್ ಮಾಡ್ತದೆ? ಪ್ರಾಣ ಇದು ಬರ್ತದೆ ಹೋಗ್ತದೆ. ಆದ್ದರಿಂದ ಎಲ್ಲಿ ಬರ್ತದೆ ಎಲ್ಲಿ ಹೋಗ್ತದೆ? ಅಂತಹ ಬಹಿರೇಶು, ಒಳಗೆ ಹೊರಗೆ, ಒಳಗೆ ಹೊರಗೆ ಬರೋದು ಹೋಗುದು ಮಾಡ್ತದೆ. ಏನೋ ಇದು ಪ್ರಾಣ ನಿಜ, ಇದು ವಾಯುವಿಕಾರಗಳೆಲ್ಲ ನನಗೆ ಕಂಡು ಬರ್ತಾ ಇವೆ ನಿಜ, ಅದ್ರ ಜೊತೆಗೆ ಇನ್ನೂ ಕೆಲವು ವಿಷಯಗಳನ್ನು ನಾವು ಗುರುತಿಸಬೇಕು. ಏನು ಅಂದ್ರೆ, ಯಸ್ಮಾತ್ ಕಿಂಚಿತ್ ಕಾಪಿ ನ ವೇತ್ತಿ ಇಷ್ಟಂ ಅನಿಷ್ಟಂ, ಇಷ್ಟಂ ಅನಿಷ್ಟಂ ನ ವೇತ್ತಿ. ಈ ವಾಯುವಿಗೆ ಇಷ್ಟ ಅನಿಷ್ಟಗಳು ಗೊತ್ತಾಗೋದಲ್ಲ ಪಾಪ. ಇಲ್ಲಿ ದುರ್ಗಂಧದ, ಇಲ್ಲಿ ಹೋಗಬಾರದು ಅಂತ ವಾಯುವಿಗೆ ಗೊತ್ತಾಗೋದಿಲ್ಲ. ವಾಯು ಅಂದ್ರೆ ಯಾರು? ನಾವು ಉಸಿರಾಡಿಸೋ ವಾಯುವಿಗೆ. ಇಲ್ಲಿ ದುರ್ಗಂಧದ, ಅಲ್ಲಿ ಹೋಗಬಾರದು ಅಂತ ವಾಯುವಿಗೆ ಗೊತ್ತಾಗೋದಿಲ್ಲ. ವಾಯು ಏನ್ ಗೊತ್ತಾ? ಅದು ಒಂದು ವಾಹನ ಇದ್ದಂಗೆ ತಗೊಂಡು ಚಲಿಸ್ತದಷ್ಟೇ. ಅಲ್ಲಿ ಮಲ್ಲಿಗೆ ಮಲ್ಲಿಗೆ ತೋಟದಲ್ಲಿ ಗಾಳಿ ಬೀಸ್ತು ಅಂತಂದ್ರೆ ಏನ್ ತಗೊಂಡು ಹೋಗ್ತದೆ? ಮಲ್ಲಿಗೆ ವಾಸನೆ ತಗೊಂಡು ಹೋಗ್ತದೆ. ಆದ್ರೆ ಮಲ್ಲಿಗೆ ವಾಸನೆ ಗಾಳಿಗೆ ಅಂಟ್ಕೊಳ್ಳೋದಿಲ್ಲ. ಆ ಮಲ್ಲಿಗೆ ವಾಸನೆ ತಗೊಂಡು ಹೋಗ್ತಾ ಇರುವಂತ ಅದೇ ಗಾಳಿ ಅಕಸ್ಮಾತ್ ಅದು ಕೊಳಚೆಯಲ್ಲಿ ಅದು ಬಂತು ಅಂದ್ರೆ ಆವಾಗ ಏನಾಗ್ತದೆ? ಅದು ಮಲ್ಲಿಗೆ ವಾಸನೆ ಬಿಟ್ಬಿಡ್ತದೆ, ಆವಾಗ ಇರುತ್ತೆ ಹೋಗ್ತದೆ. ಅದು ಪಾಪ, ಅದು ಕಟ್ ಶೀಟ್ ಇದ್ದಂಗೆ. ಕಟ್ ಶೀಟ್ ಅಂದ್ರೆ ಗೊತ್ತಾಗ್ತಾನೆ? ಇವು ಇವು ಅವ್ರಿಗೇನತ್ತೀರಿ ನೀವು ಕಟ್ಮಾ, ಈ ಕಟ್ಮಾ ಬಸ್ ಇದ್ದಂಗೆ ಅಲ್ಲಿ ಹಚ್ಚೋತಾರೆ, ಇಲ್ಲಿ ಇರ್ತಾರೆ, ಇಲ್ಲಿ ಮತ್ತೆ ಬೇರೆ ಸೀಟ್ ಹಾಕೋತಾರೆ, ಇವ್ರನ್ನ ಮತ್ತೊಂದು ಕಡೆ ಇರ್ತಾರೆ. ಹಾಗೆ ಇದು ವಾಯು ಪಾಪ, ಇದೊಂದು ವಾಹನ, ಏನ್ ಮಾಡ್ತಾ ಇದು ಕಟ್ ಶೀಟ್, ಅಲ್ಲಿ ಹಾಕೋತದ ಇಲ್ಲಿ ಬಿಡ್ತದೆ, ಇಲ್ಲಿ ಹಾಕೋತದ ಅಲ್ಲಿ ಬಿಡ್ತದೆ, ಅಲ್ಲಿ ಹಾಕೋತದ ಅಲ್ಲಿ ಬಿಡ್ತದೆ. ಇದಕ್ಕೆ ಯಾವುದು ಅಂಟ್ಕೊಂಬುದಿಲ್ಲ. ಅದ ಕಾರಣ ಇದಕ್ಕೆ ಗೊತ್ತು ಸಹಿತ ಆಗುದಿಲ್ಲ. ಇದು ದುರ್ಗಂಧವೋ, ಇದು ಸುಗಂಧವೋ, ಇದು ಇಷ್ಟವಾದದ್ದು, ಇದು ಅನಿಷ್ಟವಾದದ್ದು, ತನಗೂ ಏನು ಗೊತ್ತಾಗುದಿಲ್ಲ. ಈ ವಾಯುವಿಗೆ ಕಾಪಿ ನ ವೇತಿ ಕಿಂಚಿತ್ ಕೂಡ ಇದಕ್ಕೆ ಗೊತ್ತಾಗುದಿಲ್ಲ. ಕಿಂಚಿತ್ ಕಾಪಿ ನ ವೇತಿ ಇಷ್ಟಂ ಅನಿಷ್ಟಂ. ಬಿಡ್ರಿ, ತನಗೆ ಗೊತ್ತಾಗ್ಲಿಕ್ಕಿಲ್ಲ, ಬೇರೆ ಯಾರ್ದ ಸಹಾಯ ತಗೋಬಹುದಲ್ಲ. ಸ್ವಂವಾ ಅನ್ಯಂವಾ, ತನಗೂ ಗೊತ್ತಾಗುದಿಲ್ಲ, ಇನ್ನೊಬ್ಬರ ಮೂಲಕವಾಗಿ ಇದಕ್ಕೆ ಗೊತ್ತಾಗುದಿಲ್ಲ. ಮುಂದೆ ಭಾಗವಹಿಸೋದು ಬುದ್ಧಿ, ಮುಂದೆ ಭಾಗವಹಿಸೋದು ಬುದ್ಧಿ. ಆ ಬುದ್ಧಿ ಚಾಲನೆ ಮಾಡ್ತದೆ. ಏನಂತ ಚಾಲನೆ ಮಾಡ್ತದೆ? ಅಲ್ಲಿ ಹೋಗಬೇಡ. ವಾಯುವಿಗೆ ಚಾಲನೆ ಮಾಡುದಿಲ್ಲ ಅದು, ಅದು ನನಗೆ ಚಾಲನೆ ಮಾಡ್ತದೆ. ಈ ಶರೀರದಲ್ಲಿ ಅಭಿಮಾನ ಉದ್ದಂತಹ ನಾನಿದ್ದೇನಲ್ವೋ, ಈ ಪ್ರಾಣದಲ್ಲಿ ಅಭಿಮಾನಗೊಂಡವ ನಾನಿದ್ದೇನಲ್ವೋ, ನನಗೆ ಹೇಳ್ತದೆ ಏ ಅಲ್ಲಿ ಹೋಗ್ಬೇಡ ಅನ್ಕೊಂಡು ನಾನೇನ್ ಮಾಡ್ತೇನೆ ತಗೊಂಡು ಅನಿಷ್ಟಂ, ಅಲ್ಲಿ ಹೋಗ್ಬೇಡ. ವಾಯು ಮುಚ್ಕೊಂತು, ಏನ್ ನಾನ್ ಮುಚ್ಕೊಂಡು? ವಾಯು ಗೊತ್ತಿಲ್ಲ, ಇಷ್ಟವೂ ಗೊತ್ತಿಲ್ಲ, ಅನಿಷ್ಟವೂ ಗೊತ್ತಿಲ್ಲ, ಅದು ಜಡ. ನೋಡಿ ಎಲ್ಲಿಗೆ ಬಂದ್ರಿ ಈಗ? ಅನ್ನಮಯ ಕೋಶ ಜಡ ಅಂತ ಬಂದು ನಿರ್ಧಾರಕ್ಕೆ ಬಂದ್ವಿ, ಅದು ಬಿಟ್ಕೊಟ್ಟು ನಾನು ಪ್ರಾಣಮಯ ಬೇರೆ ಇದ್ದೇನೆ ಅಂತ ಬಂದ್ವಿ. ಈಗ ಪ್ರಾಣಮಯವೂ ಕೂಡ ಏನಾದೀಗ ಜಡ. ಆದ್ದರಿಂದ ನಿತ್ಯಂ ಪರತಂತ್ರ, ಕೊನೆಯ ಶಬ್ದ ವಾಯು ಏನಿದು? ಇದು ಸ್ವತಃ, ಇದಕ್ಕೆ ಯಾವ ಸ್ವಾತಂತ್ರ್ಯತೆಯೂ ಇಲ್ಲ, ಇದು ಪರತಂತ್ರ. ಏನನ್ನ ಅವಲಂಬಿಸಿದೆ ಇದು? ಏನನ್ನ ಅವಲಂಬಿಸಿದೆ? ಮನಸ್ಸನ್ನ ಅವಲಂಬಿಸಿದೆ. ಮನೋಮಯ ಕೋಶ, ಅದರ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ನೋಡೋಣಂತೆ. ಜ್ಞಾನೇಂದ್ರಿಯಾಣಿ ಚ ಮನಶ್ಚ ಮನೋಮಯ ಸ್ಯಾತ್ ಕೋಶೋ ಮಮಾಹಮಿತಿ ವಸ್ತು ವಿಕಲ್ಪ ಹೇತು ಸಂಜ್ಞಾದಿ ಭೇದ ಕಲನ ಕಲಿತೋ ಬಲೀಯ ತತ್ಪೂರ್ವಕೋಶಂ ಅಭಿಪೂರ್ಯ ವಿಜೃಂಭತೆಯ. ಇದಕ್ಕೆ ಯಾವ ಛಂದಸ್ಸುಗಳು ಇಲ್ಲ, ಇದು ಗದ್ಯ ಭಾಗ. ಇದನ್ನು ಓದೋದು ಒಳ್ಳೆಯದು. ಹೆಂಗ್ ಓದೋದು? ಜ್ಞಾನೇಂದ್ರಿಯಾಣಿ ಚ ಮನಶ್ಚ ಮನೋಮನಸ್ಯಾತ್ ಕೋಶಃ ಮಮ ಅಹಮಿತಿ ವಸ್ತು ವಿಕಲ್ಪ ಹೇತು. ಇದು ಓದುವುದು. ಕೆಲವು ಶ್ಲೋಕಗಳು ಅನುಷ್ಟುಭ ಛಂದಸ್ಸುಗಳು, ಕೆಲವು ಶ್ಲೋಕಗಳು ತುಷ್ಟುಭ ಛಂದಸ್ಸುಗಳು. ಹೀಗೆ ಬೇರೆ ಬೇರೆ ಛಂದಸ್ಸುಗಳಲ್ಲಿ ಬೇರೆ ಬೇರೆ ಶ್ಲೋಕಗಳು ಇರಬಹುದು. ಆದ್ರೆ ಎಲ್ಲಾ ಶ್ಲೋಕಗಳು ಛಂದಸ್ಸುಗಳಲ್ಲಿ ಇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇದು ಒಂದು, ಇದು ಕೂಡ ಒಂದು ಕಾರಣ. ಈ ಗ್ರಂಥವನ್ನ ಶಂಕರಾಚಾರ್ಯ ಪೂರ್ತಿಯಾಗಿ ಬರೆದಿದ್ದಾರೆ ಅನ್ನುವುದಕ್ಕೆ ನಮಗೆ ಸಂದೇಹ. ಆದ್ರೂ ನಾವು ಶಂಕರಾಚಾರ್ಯ ಬರೆದಾರೆ ಅಂತ ಅಭ್ಯಾಸ ಮಾಡ್ತೀವಿ, ಯಾಕೆ ಮಾಡ್ತೀವಿ ಅಂತಂದ್ರೆ ಇದರೊಳಗೆ ತಿಳಿದುಕೊಳ್ಳುವುದು ಸಾಕಷ್ಟು ಇದೆ. ಜ್ಞಾನ ಯಾರ ಮೂಲಕವಾಗಿ ಆದರೂ ಬರಲಿ, ಅದನ್ನು ನಾವು ಗೌರವಿಸಬೇಕಾಗ್ತದೆ. ಆದರೂ ಪ್ರಸಿದ್ಧಿಯನ್ನ ಪಡೆದಿದೆ ಇದು ಶಂಕರಾಚಾರ್ಯರದೇ ಗ್ರಂಥ. ಯಾವ ಆಧಾರದ ಮೇಲೆ ಪ್ರಸಿದ್ಧಿ ಪಡೆದಿದೆ? ಒನ್ನಾತಿ ಶಂಕರಾಚಾರ್ಯ ಆದ ನಾಲ್ಕು ಪೀಠಗಳಲ್ಲಿ ಯಾವುದೋ ಒಬ್ಬ ಶಂಕರಾಚಾರ್ಯರು, ಅವ್ರ ನಂತರ ಮತ್ತೊಬ್ಬ ಶಂಕರಾಚಾರ್ಯರು, ಅವ್ರ ನಂತರ ಮತ್ತೊಬ್ಬ ಶಂಕರಾಚಾರ್ಯರು ಅದು ಶ್ಲೋಕಗಳನ್ನು ಪೂರ್ತಿ ಮಾಡ್ತಾ ಮಾಡ್ತಾ ಬಂದಿರಬಹುದು. ಹೀಗಾಗಿ ಅವರವರು ಆವಾಗ ಆವಾಗ ಯಾವ್ಯಾವ ಸಂದರ್ಶನಗಳು ಬರುತ್ತಾರೋ ಆ ಸಂದರ್ಶನಗಳಲ್ಲಿ ಅವ್ರ ಶ್ಲೋಕಗಳು ಲಭ್ಯ ಆಗವೆ. ಹಾಗಾಗಿ ಎಲ್ಲಾ ಛಂದಗಳು ಛಂದಸ್ಸುಗಳು ಮಿಶ್ರವಾಗಿವೆ. ಒಂದೇ ಸಲ ಈ ಶ್ಲೋಕ ಹೇಳಲಿಕ್ಕೂ ಆಗುದಿಲ್ಲ. ಈಗ ನೋಡಿ ಇಲ್ಲಿ ಗದ್ಯ ಭಾಗ ಹೇಗೆ ಬಂದಿದೆ ಅಂತಂದ್ರೆ, ಅದು ಹೇಳ್ತಾರೆ, ಜ್ಞಾನ ಇಂದ್ರಿಯಾಣಿ ಚ ಮನಶ್ಚ ಮನೋಮಯ ಸ್ಯಾತ್ ಕೋಶಃ ಮಮ ಅಹಮಿತಿ ವಸ್ತು ವಿಕಲ್ಪ ಹೇತು. ಬರ್ಕೊಳ್ಳಿ, ಜ್ಞಾನೇಂದ್ರಿಯಾಣಿ ಚ ಮನಶ್ಚ ಮನೋಮಯ ಕೋಶ. ಮನೋಮಯ ಕೋಶ ಅಂದ್ರೆ ಏನು? ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು. ಸ್ವಾಮಿ, ಪ್ರಾಣಮಯ ಕೋಶದೊಳಗೂ ನೀವು ಜ್ಞಾನೇಂದ್ರಿಯ ಅಂತ ಶಬ್ದ ಉಪಯೋಗ ಮಾಡಿದ್ರಿ, ಇಲ್ಲಿ ಪುನಃ ಮತ್ತೆ ಜ್ಞಾನೇಂದ್ರಿಯ ಅಂತ ಶಬ್ದ ಉಪಯೋಗ ಮಾಡಿದ್ದೀರಿ, ಏನಿದೆ ಅರ್ಥ? ಪ್ರಾಣಮಯದಲ್ಲಿ ನಾವು ಪ್ರಯೋಗಿಸಿದ ಇಂದ್ರಿಯ ಶಬ್ದ ಸ್ಥೂಲ ಇಂದ್ರಿಯ, ಮನೋಮಯದಲ್ಲಿ ನಾವು ಪ್ರಯೋಗಿಸಿದ ಶಬ್ದ ಸೂಕ್ಷ್ಮ ಇಂದ್ರಿಯ. ಸ್ಥೂಲ ಇಂದ್ರಿಯ ಸೂಕ್ಷ್ಮ ಇಂದ್ರಿಯ ಅಂದ್ರೆ ಏನು ಸ್ವಾಮಿ? ಒಂದು ಹಾರ್ಡ್ವೇರು, ಇನ್ನೊಂದು ಸಾಫ್ಟ್ವೇರ್. ಗೊತ್ತಾಯ್ತು ನಿಮಗೆ? ಇದೆಲ್ಲ ಏನಿದೆಯಲ್ಲ, ಇದು ಹಾರ್ಡ್ವೇರ್, ಇದು ಲೆನ್ಸು, ಅದರ ಡಯಾಫ್ರಾಮು, ಅದು ಮುಂದೆ ಹಿಂದೆ ಆಗ್ತದೆ, ಅವೆಲ್ಲ ಇದು ಡ್ರಮ್ ಸಿವ, ಆ ಡ್ರಮ್ ಶೇಕ್ ಆಗ್ತದೆ, ಇದೆಲ್ಲ ಹಾರ್ಡ್ವೇರು. ಈ ಹಾರ್ಡ್ವೇರ್ಗೆ ಶಕ್ತಿ ತುಂಬಿದ್ದು ಯಾವುದು? ಸಾಫ್ಟ್ವೇರ್. ಆ ಸಾಫ್ಟ್ವೇರ್ ಎಲ್ಲಿದೆ ಅದು? ಅದು ಮನೋಮಯ ಕೋಶದಲ್ಲಿ. ಆ ಮನೋಮಯ ಕೋಶದಲ್ಲಿ ಯಾವ ಸಾಫ್ಟ್ವೇರ್ ಆಕ್ಟಿವೇಟ್ ಆಗ್ತದೆ ಅದಕ್ಕೆ ತಕ್ಕಂತೆ ಇಲ್ಲಿರುವಂತಹ ಇಂದ್ರಿಯ ಅದು ಆಕ್ಟಿವೇಟ್ ಆಗ್ತದೆ. ಮೊಟ್ಟ ಮೊದಲಿಗೆ ಮನೋಮಯ ಕೋಶದಲ್ಲಿಯ ಜ್ಞಾನೇಂದ್ರಿಯ ಸೂಕ್ಷ್ಮ ಇಂದ್ರಿಯ ಅದು ಸ್ಫೂರ್ತಿಗೊಳ್ಳುತ್ತದೆ. ಯಾವ ಕಾರಣವಾಗಿ ಸ್ಫೂರ್ತಿಗೊಳ್ಳುತ್ತದೆ ಅಂತಂದ್ರೆ, ಸತ್ವ ರಜಸ್ಸು ತಮೋ ಗುಣಗಳಿಂದ ಸಹಿತವಾದ ಆಸೆ ಇಚ್ಛೆ ಕಾಮಗಳು ಏನಿವೆಯೋ ಅವುಗಳಿಂದಾಗಿ ಅಲ್ಲಿ ಒಳಗಿರುವ ಇಂದ್ರಿಯಗಳು ಅವು ಸ್ಫೂರ್ತಿಗೊಳ್ಳುತ್ತವೆ. ಒಳಗಿರುವ ಆ ಇಂದ್ರಿಯಗಳು ಸ್ಫೂರ್ತಿ ಕೊಡ್ತಾ ಕೊಡ್ತಾ ಇದ್ದಂತೆ ಅದಕ್ಕೆ ನಂತರ ಅಲ್ಲಿರುವಂತಹ ಪ್ರಾಣಮಯ ಕೋಶದಲ್ಲಿಯ ಸ್ಥೂಲ ಇಂದ್ರಿಯಗಳು ಸ್ಫೂರ್ತಿಗೊಳ್ತವೆ. ಸ್ಥೂಲ ಇಂದ್ರಿಯ ಪೂರ್ತಿಗೊಳ್ತವೆ ಇದರರ್ಥೇನು? ಸ್ಥೂಲ ಇಂದ್ರಿಯಗಳು ಸ್ಫೂರ್ತಿಗೊಳ್ತವೆ ಇದರರ್ಥೇನು? ಅವು ಅವು ಚಟುವಟಿಕೆಯಲ್ಲಿ ತೊಡಗುತ್ತವೆ. ಕಣ್ಣು ಪಿಡುಕಿಸ್ತದ, ದೃಶ್ಯವನ್ನು ಹುಡುಕುತ್ತದೆ, ಚಟುವಟಿಕೆಯಲ್ಲಿ ಆಕ್ಟಿವೇಟ್ ಆಗ್ತದೆ. ಎಲ್ಲಿ ತನಕ ಈ ಮನೋಮಯ ಕೋಶದಲ್ಲಿಯ ಆಸೆ ಇಚ್ಛೆಗಳು ಚಿಗುರೋದಿಲ್ಲವೋ ಎಲ್ಲಿವರೆಗೂ ಮನೋಮಯ ಕೋಶದಲ್ಲಿಯ ಸೂಕ್ಷ್ಮ ಇಂದ್ರಿಯಗಳು ಚಿಗುರುವುದಿಲ್ಲವೋ ಮೊಳಕೆ ಒಡೆಯುವುದಿಲ್ಲವೋ ಅಲ್ಲಿವರೆಗೂ ಪ್ರಾಣಮಯ ಕೋಶದಲ್ಲಿಯ ಸ್ಥೂಲ ಇಂದ್ರಿಯ ಏನು ಕೆಲಸ ಮಾಡಬೇಕು. ಅದಕ್ಕೆ ನೋಡಿ ಕೆಲವು ಸಲ ಕಣ್ ತಕ್ಕೊಂಡು ಮಲಗ್ತಾರೆ ಕೆಲವು ಮಂದಿ, ಅದಕ್ಕೆ ಕಣ್ ತಕ್ಕೆ ತಕ್ಕಂಡೆ ಮಲಗಿರ್ತಾರೆ. ಆನೆ ಬಂದು ಹೋದ್ರೆ ಹೆಚ್ಚಾಗುದಿಲ್ಲ ಅವ್ರಿಗೆ. ಬೆಳಿಗ್ಗೆ ಎದ್ಕೊಂಡು ಅವ್ರಿಗೆ ಜ್ಞಾಪಕ ಮಾಡ್ರಿ, ಏ ಆನೆ ಬಂದಿತ್ತು ನೋಡಿದೇನು, ಎಲ್ಲಿ ಆನೆ, ನಾ ಏನು ನೋಡ್ಲಿಲ್ಲ, ಕಣ್ ತಕ್ಕೊಂಡಿದ್ದೆಲ್ಲೋ. ಕಣ್ಣು ತೆಗೆದಿದ್ರು ಹಾಗಾದ್ರೆ ಕುರುಡನವನು, ಮತ್ತು ಕಣ್ಣು ತೆಗೆದಿದ್ರು ಕೂಡ ವಸ್ತು ಯಾಕೆ ಕಾಣಿಸ್ತಿಲ್ಲ ಅವನಿಗೆ? ಪ್ರಾಣಮಯ ಕೋಶದಲ್ಲಿಯ ಆ ಇಂದ್ರಿಯ ಬೀಜಗಳೇನಿವೆಯೋ ಅವು ಚಿಗುರೊಡೆದಿಲ್ಲ. ಇನ್ನು ಎಚ್ಚರ ಆದ ಮೇಲೆ ಚಿಗುರು ಹೊಡೆದಿರ್ತವೆ. ಇನ್ಫ್ಯಾಕ್ಟ್ ಪ್ರಾಣಮಯ ಕೋಶದಲ್ಲಿಯ ಮತ್ತು ಮನೋಮಯ ಕೋಶದಲ್ಲಿಯ ಆ ಇಂದ್ರಿಯಗಳು ಚಿಗುರುಗೊಂಡಾಗಲೇ ಚಿಗುರಿದಾಗಲೇ ನಮಗೆ ಬೆಳಗ್ಗೆ ಎಚ್ಚರ ಆಗ್ತದೆ. ಅದಕ್ಕೆ ಎಲ್ಲರೂ ಒಂದೇ ಥರ ಎಚ್ಚರ ಆಗುವುದಿಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಥರ ಎಚ್ಚರ ಆಗ್ತಾರೆ. ಒಬ್ಬರು ಎಚ್ಚರ ಆದ್ಕೊಳ್ಳೆ ಕಾಫಿ ಅಂತ ಕೂಗ್ತಾರೆ, ಒಬ್ಬರು ಒಂದು ಥರ ಥರ ಎಚ್ಚರ ಆಗ್ತಾರೆ. ಅವರು ಅವರು ಯಾವ ಗುಣ ಒಳಗೆ ಪ್ರಬಲವಾಗಿರ್ತದೆ ಅದಕ್ಕೆ ತಕ್ಕಂತೆ, ಯಾವ ಸಂಸ್ಕಾರ ಪ್ರಬಲವಾಗಿರ್ತದೆ ಅದಕ್ಕೆ ತಕ್ಕಂತೆ. ಕೆಲವರು ಎದ್ದ ತಕ್ಷಣ ಕಾಲು ಕೂತ್ಕೊಂಡು ಕರಾಗ್ರೆ ವಸತಿ ಲಕ್ಷ್ಮಿ ಪ್ರಾರ್ಥನೆ ಮಾಡ್ತಾರೆ, ಕೆಲವರು ಮತ್ತೊಂದು ಪ್ರಾರ್ಥನೆ ಮಾಡ್ತಾರೆ, ಇನ್ನು ಕೆಲವರು ಓಂಕಾರ ಹೇಳ್ತಾರೆ, ಮತ್ತೆ ಕೆಲವರು ನಾರಾಯಣ ನಾರಾಯಣ ಅಂತ ಹೇಳ್ತಾರೆ, ಮತ್ತೆ ಕೆಲವರು ಭಗವಂತನ ನಾಮಸ್ಮರಣೆ ಮಾಡ್ತಾರೆ, ಕೆಲವರು ಜಪಕ್ಕೆ ಕೂತ್ಕೊಳ್ತಾರೆ ಎದ್ದ ತಕ್ಷಣ ಜಪಕ್ಕೆ ಕೂತ್ಕೊಂಡ್ಬಿಡ್ತಾರೆ, ಕೆಲವರು ಕಪಾಲಭಾತಿ ಮಾಡ್ತಾರೆ, ಕೆಲವರು ಕೆಲವು ಥರ ಆಸನದಲ್ಲಿ ತೊಡಗುತ್ತಾರೆ. ಅವರು ಯಾಕ್ರಿ ಒಂದೇ ಥರ ಇಲ್ಲ, ಆ ಮನೋಮಯ ಕೋಶದಲ್ಲಿಯ ಪ್ರವೃತ್ತಿಗಳು ಹೇಗೆ ಇರ್ತಾವೋ ಹಾಗೆ ಅವು ಪ್ರಾಣಮಯ ಕೋಶದಲ್ಲಿಯ ಇಂದ್ರಿಯಗಳು ಜಾಗೃತವಾಗ್ತದೆ, ಅದೇ ಪ್ರಕಾರವಾಗಿ ದೇಹವು ಆಕ್ಟಿವೇಟ್ ಆಗ್ತದೆ. ಬೆಳಿಗ್ಗೆ ದೇವಸ್ಥಾನದಲ್ಲಿ ತುಂಬ ಕೆಲಸ ಇದೆ, ನನಗೆ ಕರೆಕ್ಟಾಗಿ 5 ಗಂಟೆಗೆ ಎಚ್ಚರ ಮಾಡಬೇಡಿ ಅಂತ ನಾವು ಹೇಳಿ ಮಲಗ್ತೀವಿ, ಅವರು ಪಕ್ಕದಲ್ಲಿ ಇದ್ದವರು ಎಚ್ಚರ ಮಾಡ್ತಾರೆ. ಪ್ರಾಣಮಯ ಕೋಶ ಮನೋಮಯ ಕೋಶದೊಳಗೆ ಎಚ್ಚರ ಆದರೆ ಅವರು ಎಚ್ಚರ ಯಾಕಾಗುದಿಲ್ಲ ಅಂತಂದ್ರೆ, ಆ ಮನೋಮಯ ಕೋಶ ಮತ್ತು ಪ್ರಾಣಮಯ ಕೋಶದಲ್ಲಿಯ ಪ್ರವೃತ್ತಿಗಳೇನಿವೆಯೋ ಆ ಸಂಸ್ಕಾರ ಪಡೆದಿರುವುದಿಲ್ಲ. ಅದು ಇದು ಅಕಸ್ಮಾತ್ ಒದಗಿ ಬಂದಂತಹ ಒಂದು ಆರ್ಡರ್, ಇದಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು ಕಷ್ಟ ಆಗ್ತದೆ. ಹೀಗಾಗಿ ಆ ಇಂದ್ರಿಯ ಶಬ್ದವನ್ನು ಎರಡೂ ಕಡೆಗೆ ಉಪಯೋಗ ಮಾಡಿದ್ದಾರೆ ಅಂತ ನೀವು ಗೊಂದಲ ಮಾಡ್ಕೋಬೇಡಿ. ಎರಡು ಕಡೆಗೆ ಉಪಯೋಗ ಮಾಡಿದ್ರು ಕೂಡ ಅದು ಪ್ರಾಣಮಯ ಕೋಶದೊಳಗೆ ಹಾರ್ಡ್ವೇರ್ ಇರ್ತದೆ ಮತ್ತು ಈ ಮನೋಮಯ ಕೋಶದೊಳಗೆ ಸಾಫ್ಟ್ವೇರ್ ಇರ್ತದೆ. ಒಂದು ಸ್ಥೂಲ ಒಂದು ಸೂಕ್ಷ್ಮ. ಆಯ್ತಲ್ಲ, ಆಯಿತು. ವಸ್ತು ಕೋಶ ಮಮ ಅದು ಏನ್ ಮಾಡ್ತದೆ, ಈ ಪ್ರಕಾರವಾಗಿ ಮನೋಮಯ ಕೋಶದಲ್ಲಿದ್ದಂತಹ ಇಂದ್ರಿಯಗಳು ಮಮ ಅಹಮಿತಿ ವಸ್ತು ವಿಕಲ್ಪ ಹೇತು, ಮೊದಲನೇ ಛಾಪ್ ಹಾಕಿಬಿಡ್ತದೆ. ನಾನು ನಂದು, ನಾನು ನಂದು. ಅದೇ ಹೇಳಿದ್ನಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರನ್ನು ಬಿಟ್ಟು ಒಬ್ಬ ಬೇರೆ ವಿಚಿತ್ರ ಇರ್ತಾರೆ, ಅವರು ಎಚ್ಚರ ಆಗ್ತದೆ, ಎದ್ದು ಕೂಡ್ತಾರೆ, ಒಂದು ರೌಂಡ್ ಎಲ್ಲ ನೋಡ್ತಾರೆ, ಎಲ್ಲ ನೋಡಿ ಕೂತ್ಕೊಂಡು ಮಾಡ್ಕೋಬಿಡ್ತಾರೆ. ಇವ್ರದೊಂದು ವಿಚಿತ್ರ ಏನಾಗ್ತದೆ ಆವಾಗ, ನಾನು ನಾನೇ ಇದ್ದೇನೋ, ನನ್ನ ಕೋಣೆಯಲ್ಲೇ ಇದ್ದೇನೋ, ಇನ್ಯಾರದರೂ ಕೋಣೆ ಹೋಗ್ಯನೋ, ನನ್ನ ಕೋಣೆ ಎಲ್ಲ ಸರಿಯಾಗಿದೆಯಾ ಅಂತ ಕ್ರಾಸ್ ಚೆಕ್ ಮಾಡಿ ಎಲ್ಲ ಸರಿ ಅಂತ ಅನಿಸಿಕೊಳ್ಳಿ ಏನಾಗ್ತಾರೆ, ಆದರೆ ನಾನು ನನ್ನದು ಅನ್ನುವ ಪ್ರವೃತ್ತಿ ಹುಟ್ಟೋದೇ ಅಲ್ಲಿ, ಎಲ್ಲಿ ಪ್ರಾಣಮಯ ಕೋಶದ, ಸಾರಿ ಮನೋಮಯ ಕೋಶ, ಮನೋಮಯ ಕೋಶದೊಳಗೆ ನಾನು ನನ್ನದು ಅನ್ನುವ ಪ್ರವೃತ್ತಿಯಲ್ಲಿ ಹುಟ್ಟಿಕೊಳ್ತದೆ. ಮಮ ಅಹಮಿತಿ ವಸ್ತು ವಿಕಲ್ಪ ಹೇತು, ಬರೀ ಇಷ್ಟೇ ಅಲ್ಲ, ನಾನು ನನ್ನದು ಇಷ್ಟೇ ಅಲ್ಲ, ವಸ್ತು ವಿಕಲ್ಪಗಳು, ಇದು ಬೇರೆ ಘಟ ಬೇರೆ ಮಠ ಬೇರೆ ಪಟ ಬೇರೆ ಪೆನ್ ಬೇರೆ ಲೇಖನಿ ಬೇರೆ ಅಂಕನಿ ಬೇರೆ ಅದು ವಸ್ತು ಬೇರೆ ಈ ಪದಾರ್ಥ ಬೇರೆ ಇವೆಲ್ಲ ಬೇರೆ ಬೇರೆ ಬೇರೆ ಬೇರೆ ಬೇರೆ ಹೀಗೆ ವಿಂಗಡಿಸುವ ಶಕ್ತಿ ಮನಸ್ಸಿನಲ್ಲಿಯೂ ಇಲ್ಲ, ಪ್ರಾಣದಲ್ಲಿಯೂ ಇಲ್ಲ, ಶರೀರದಲ್ಲಿಯೂ ಇಲ್ಲ. ಇದು ವಿಂಗಡಿಸಿ ವಿಂಗಡಿಸಿ ನೋಡುವ ಶಕ್ತಿ ಎಲ್ಲಿದೆ? ಇದು ಮನೋಮಯ. ಪ್ರಾಣಮಯ ಬಂದು ಸೇರ್ತಾ ಇದೆ ಮನೋಮಯ. ಮನೋಮಯದಲ್ಲಿ ಈ ಶಕ್ತಿ ಇದೆ. ವಸ್ತು ವಿಕಲ್ಪ ಹೇತು ಅಲ್ಲಿ ಏನ್ ಮಾಡ್ತದೆ, ಸಂಜ್ಞಾದಿ ಭೇದ ಕಲನ ಕಲಿತೋ ಬಲಿಯ ಸಂಜ್ಞಾದಿ ಭೇದ, ಅದು ಏನೇನು ನಾನಾ ಪ್ರಕಾರವಾದಂತಹ ನಾಮ ರೂಪಾದಿಗಳ ಭೇದಗಳನ್ನ ಉಂಟು ಮಾಡುವ ಸಾಮರ್ಥ್ಯ, ಬಲವಾದ ಸಾಮರ್ಥ್ಯ, ಬಲಿಯ ಬಲವಾದ ಸಾಮರ್ಥ್ಯ. ಈ ಮನೋಮಯ ಕೋಶಕ್ಕೆ ಇಷ್ಟು ಸಾಮರ್ಥ್ಯ ಇದೆ ನೋಡಿ, ಭಾರಿ ಸಾಮರ್ಥ್ಯ ಇದೆ. ಏನ್ ಮಾಡ್ತದೆ, ನಾನು ನನ್ನದು ಅನ್ನೋ ಪ್ರವೃತ್ತಿಯನ್ನು ಹುಟ್ಟಾಕ್ತದೆ, ಜೊತೆಗೆ ಅದು ಬೇರೆ ಇದು ಬೇರೆ ಇನ್ನೊಂದು ಬೇರೆ ಮತ್ತೊಂದು ಬೇರೆ ಇದು ಅದಕ್ಕಾಗಿ ಇದು ಇದಕ್ಕಾಗಿ ಅಂತ ಭೇದಗಳನ್ನ ಕೂಡ ಅದು ತೋರಿಸಿಕೊಡ್ತದೆ. ತತ್ಪೂರ್ವಕೋಶಂ ಅಭಿಪೂರ್ಯ. ಈ ತತ್ ತತ್ ಶಬ್ದ ಇದಕ್ಕೆ ಹೋಗ್ತದೆ. ಯಾವುದಕ್ಕೆ? ಈ ಮುಂಚಿನ ಕೋಶ. ಮುಂಚಿನ ಕೋಶ ಯಾವುದು? ಪ್ರಾಣಮಯ ಕೋಶ. ಇದು ಏನ್ ಮಾಡ್ತದೆ? ಆ ಮುಂಚಿನ ಕೋಶ ತತ್ ಪೂರ್ವಕೋಶಂ ಅಭಿಪೂರ್ಯ ಅದರೊಳಗೆ ತುಂಬಿಕೊಳ್ತದೆ. ಈ ಮನೋಮಯ ಕೋಶ ಆ ಪ್ರಾಣಮಯ ಕೋಶ ತುಂಬಿಕೊಳ್ತದೆ. ಪ್ರಾಣಮಯ ಕೋಶ ಮನೋಮಯ ಕೋಶ ಎರಡು ಕೂಡ್ಕೊಂಡು ಎಲ್ಲಿ ತುಂಬಿಕೊತಾವೆ? ಅನ್ನಮಯ ಕೋಶವು ತುಂಬಿಕೊತಾವೆ. ಅನ್ನಮಯ ಕೋಶದೊಳಗೆ ತುಂಬಿಕೊಂಡ ನಂತರ ಆ ಅನ್ನಮಯ ಕೋಶದೊಳಗೆ ನಾನು ಅನ್ನೋ ಅಭಿಮಾನ ಮೂಡಿಬಿಡ್ತದೆ. ಆ ಮೂಡಿದಾವಾಗ ನಾನು ದೇಹಾತ್ಮ ಬುದ್ಧಿಯನ್ನು ಹೊಂದಿದಂತಹ ಜೀವ, ಕೈಯೋ ಕೈಯೋ ಜೀವ, ಸಂಸಾರಿ ಜೀವ. ಯಾಕೆ ನನ್ನ ನಿರ್ಧಾರ ಆಗೋಯ್ತೀಗ? ಈ ಶರೀರವೇ ನಾನು. ಪೂರ್ವ ತತ್ಪೂರ್ವ ಕೋಶಂ ಅಭಿಪೂರ್ಯ ವಿಜೃಂಭತೆ. ವಿಜೃಂಭತೆ ಅದು ಏನು ವಿಜೃಂಭಣೆಪ್ಪ? ಸಂಸಾರಿತ್ವ, ಸಂಸಾರಿತ್ವದಿಂದ ತುಂಬಿಕೊಂಡು ವಿಜೃಂಭತೆ. ನೋಡಿಯಾ, ನನ್ನ ಕುಟುಂಬ ನೋಡ್ರಿ, ನನ್ನ ಮನೆಯಲ್ಲಿ ಸದಸ್ಯ ನೋಡ್ರಿ, ನನ್ಗೆ ಒಟ್ಟೆ ನಮ್ಮ ಮನೆಯಲ್ಲಿ 16 ಜನ ಇದ್ದೀವಿ, ನಾವು 18 ಜನ ಇದ್ದೀವಿ. ಅವಕಾಶ ಕೊಟ್ಟು ಬಿಡ್ರಿ, ಅವರ ವಿಜೃಂಭಣೆ ಕೇಳಬೇಕು ನೀವು. ಎಷ್ಟು ಚಂದ ಇರ್ತದೆ. ಮನೆ ತುಂಬ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಇವೆಲ್ಲ ನನ್ನವರು. ಏನು ಅಭಿಮಾನ ಪಡ್ತಿರ್ತಾರೆ. ನಾನು ಮನಸ್ಸಿನಾಗ ಅನ್ಕೋತಿರ್ತೇನೆ ಇಂಥ ಪ್ರಸಂಗಗಳಿಗೆ, ಏನ್ ನೆಕ್ತಾರಪ್ಪ ಇವ್ರನ್ನ. ಒಬ್ಬರಾದ್ರು ಧರ ಪುತ್ರಾದಪಿ ಧನ ಭಾಜಾಂ ಭೀತಿ, ಪುತ್ರಾದಪಿ ಧನ ಭಾಜಾಂ ಭೀತಿ, ಧನ ಭಾಜಾಂ ಭೀತಿ. ಧನ ಧನವನ್ನು ಎತ್ತಿಕೊಂಡು ಹೋಗ್ಬಿಡ್ತಾನಲ್ಲ, ಧನವನ್ನು ಹೊಡ್ಕೊಂಡು ಹೋಗ್ಬಿಡ್ತಾನಲ್ಲ ಅಂತ ಮಗನ ಬಗ್ಗೆನೇ ಭಯ ಪಡಬೇಕಾಗ್ತದೆ ಅನ್ನುವಂಥ ಕಾಲ ಇವತ್ತು ಬಂದಿದೆ. ಆದರೂ ಇವರು ನನ್ನವರಂತೂ ವಿಜೃಂಭಣೆ ಮಾಡ್ಕೋತಾರೆ. ಏನು ವಿಜೃಂಭಣೆ ಅಪ್ಪ ಇದು? ಸಂಸಾರಿತ್ವದ ವಿಜೃಂಭಣೆ ಇದು ಹೆಂಗೆ ಅಂತಂದರೆ, ಮೊನ್ನೆ ಒಂದು ನಾಯಿಗೆ 26 ಮರಿಗಳು ಫೇಸ್ಬುಕ್ ನಾನು ನೋಡಿದೆ. ಒಂದು ನಾಯಿಗೆ, ಜಾತಿ ನಾಯಿ, 26 ಮರಿಗಳು. ಒಂದು ಮರಿನೂ ಈ ಬೆಳಗ್ಗಿಂತ ದೊಡ್ಡದಿಲ್ಲ. ಆ ತಾಯಿ ಅಂದ್ರೆ ಆ ನಾಯಿ ಯಾವ ಆನಂದದಲ್ಲಿ ಮಲಗಿ ಹಾಲು ಕುಡಿಸ್ತಾ ಇತ್ತು ಅಂತಂದ್ರೆ, ಆ ಎಲ್ಲ ನನ್ನ ಮಕ್ಕಳು ಅಂತ ಕಣ್ಣಿಗೆ ಕಾಣಿಸ್ತದೆ. ಅಷ್ಟು ಆ ನಾಯಿಗೆ ಅಷ್ಟು ಮಕ್ಕಳಾಗೋದಕ್ಕೂ, ಮನುಷ್ಯರಿಗೆ ಇಷ್ಟು ಮಕ್ಕಳಾಗಿ ಅಭಿಮಾನ ಪಡೋದಕ್ಕೂ ನನಗೇನು ವ್ಯತ್ಯಾಸ ಕಾಣಿಸ್ತದೆ. ಒಂದು ರೀತಿಯಲ್ಲಿ ನಾಯಿಗೆ ಮಕ್ಕಳಾದರೆ ಲಾಭ ಇದೆಯಪ್ಪ. ಆ ಜಾತಿ ನಾಯಿ ಅದು ಕುನ್ನಿ ಸ್ವಲ್ಪ ದೊಡ್ಡದಾದ ಕೂಡಲೇ 8,000-10,000 ರೂಪಾಯಿಗೆ ಮಾರಾಟ ಆಗ್ತದೆ. ಹ್ಞೂ ಅನ್ರಿ, ಹೌದಾ? ಈಗ 20 ಕುನ್ನಿಗೆ ಎಷ್ಟು ಲಕ್ಷ ಆಗ್ತದೆ ನೀವು ಲೆಕ್ಕ ಹಾಕೋದು? 2 ಲಕ್ಷ ಆಯ್ತಾ? 10,000 ರೂಪಾಯಿಗೆ ಒಂದು ಮಾರಾಟ, 2 ಲಕ್ಷ ಆಯ್ತು, ಹೌದಾ? ನಾಯಿಗೆ ಕುನ್ನಿಗಳಾದರೆ 2 ಲಕ್ಷ ಪ್ರತಿ ವರ್ಷ ಲಾಭ. ಮನುಷ್ಯರಿಗೆ ಮಕ್ಕಳಾದರೆ ನೀವೇ ನೋಡ್ತಿದ್ರೆ ಲೆಕ್ಕ ಎಲ್ಲ ಲಾಸ್ ಮಾರಾಯ. ಇವರಿಗೆಲ್ಲ ಟ್ರೀಟ್ಮೆಂಟ್ ಕೊಡಬೇಕು, ಏನು ಮದುವೆ ಮಾಡಬೇಕು. ಇವನಾಗಲಿ ಇವಳಾಗಲಿ ಇಬ್ಬರಿಗೂ ಖರ್ಚಿದೆ. ಅದ್ರಲ್ಲಿ ನಮ್ಮ ಭಾರತ ದೇಶದ ಪದ್ಧತಿ ಇದೆ, ನನ್ನ ಮಕ್ಕಳನ್ನ ನಾನೇ ನೋಡ್ಕೋಬೇಕಲ್ಲ ಸ್ವಾಮಿ, ಅವನಿಗೆ ದಾರಿ ನಾನೇ ಹಚ್ಚಬೇಕಲ್ಲ. ಅಮೆರಿಕದಾಗ ಯಾರಿಗೆ ಯಾರಿಲ್ಲ, 6 ವರ್ಷ 8 ವರ್ಷ ಹಾಕೊಳ್ಳಿ ಬಿಟ್ಬಿಡ್ತಾರೆ ಮಗುವನ್ನು. ಹೋಗಿ ಹಾಕೊಳ್ಳಿ, ಏನಾರ ಮಾಡ್ಕೋ, ಕಲಿಬೇಕೋ ದುಡ್ಕೋ ಕಲ್ಕೋ, ನನಗೂ ನಿನಗೂ ಸಂಬಂಧ ಇಲ್ಲ, ದೂರ ಇಟ್ಬಿಡ್ತಾರೆ. ಹಾಗೆ ನಾವು ಮಾಡೋದಿಲ್ಲ ನೋಡ್ರಿ. ಅವನು 40 ವರ್ಷ ಆದ್ರೂ ಕೂಡ ಅಯ್ಯೋ ನನ್ನ ಮಗ ಅಲ್ಲ ಪಾಪ, ಇನ್ನೂ ನೌಕರಿ ಸಿಕ್ಕಿಲ್ಲ, ಏನು ಮಾಡೋದು ಸ್ವಾಮಿ, ಪ್ರಾರಂಭದಲ್ಲಿ ನೌಕರಿ ಇಲ್ಲ, ಅದಕ್ಕೇನು ಮಾಡ್ತೀಯ? ನಾನು ದುಡ್ದು ಹಾಕ್ತೀನಿ, ಮತ್ತು ನನ್ನ ಮಗ ಅಲ್ವಾ. ಇವನಿಗೆ 70 ವರ್ಷ 80 ವರ್ಷ ವಯಸ್ಸು, ಅವನಿಗೆ 45 ವರ್ಷ ವಯಸ್ಸು, ಅಪ್ಪ ಮಗನಿಗೆ ದುಡ್ದು ಹಾಕ್ತಾನೆ. ಇದು ನಮ್ಮ ಮನುಕುಲದ ವಿಜೃಂಭಣೆ. ಇವರು ವಿಜೃಂಭಿಸ್ತಾರೆ ನೋಡ್ರಿ, ಈ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇವರನ್ನು ಸೇರ್ಕೊಂಡು. ಒಂದು ಸಣ್ಣ ಚಿತ್ರವನ್ನು ನಾಳೆ ನಾನು ಹಾಕ್ತೇನೆ ಅಲ್ಲಿ, ನಾಳೆ ಸಂಜೆ ಕ್ಲಾಸ್ ಇಲ್ಲಿ ನಡೀತಿಲ್ಲ, ಆ ಕಡೆ ಮುಖ ಮಾಡಿ ನಡೀತಿಲ್ಲ ಅಷ್ಟೆ. ಒಂದು 2 ಚಿತ್ರಗಳನ್ನು ಅಲ್ಲಿ ಹಾಕಿ ತೋರಿಸ್ತೀನಿ. ಅದು ನಿಮಗೆ ಚೆನ್ನಾಗಿ ಐಡಿಯಾ ಬರ್ತದೆ ಹೇಗೆ ಇವು ಕೆಲಸ ಮಾಡ್ತವೆ. ಇದೆಲ್ಲ ಒಂದು ಮೆಕ್ಯಾನಿಸಮ್ ಅಷ್ಟೇ, ಇದಕ್ಕೂ ಇದಕ್ಕೂ ಆತ್ಮನಿಗೂ ಏನು ಸಂಬಂಧ ಇಲ್ಲ ಅನ್ನೋದೇ ನಾವು ಸಿದ್ಧ ಮಾಡಬೇಕಾಗಿದೆ. ಈಗ ಇದು ನಿಮ್ಮ ಇಷ್ಟ ಅನಿಷ್ಟಗಳನ್ನು ತಗೊಂಡು ಏನು ಮಾಡಬೇಕಾಗಿಲ್ಲ, ಇದಕ್ಕೆ ನಿಮ್ಮ ಪ್ರಯತ್ನ ಅಪ್ರಯತ್ನಗಳು ಇದ್ರ ಮೇಲೆ ಏನು ಕೆಲಸ ಮಾಡೋದಿಲ್ಲ. ಇವೆಲ್ಲ ಒಂದು ಸೆಟ್, ಒಂದು ಮೆಕ್ಯಾನಿಸಮ್ ಇರ್ತದೆ, ಪ್ರಾರಬ್ಧ ವಶವಾಗಿ ಈ ಮೆಕ್ಯಾನಿಸಮ್ ಕೆಲಸ ಮಾಡ್ತಾ ಇರ್ತದೆ. ನೀವು ಕಾಣಿಸ್ತದೆ ಬರಬರ್ತಾ ಮುಂದೆ ಹೋದಂತೆ ಹೋದಂತೆ ಎಲ್ಲವೂ ಸ್ಪಷ್ಟವಾಗಿ ಕ್ಲಿಯರ್ ಆಗ್ತಾ ಹೋಗ್ತದೆ. ನಾಳೆ ನಾವಲ್ಲಿ ನೋಡೋಣ. ಓಕೆ.